ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಕಿವಿಗಳಲ್ಲಿ ಕಲುಷಿತ ನೀರು ಪ್ರವೇಶಿಸುವುದನ್ನು ತಡೆಗಟ್ಟಿ ಮತ್ತು ನಿಮ್ಮ ಕಿವಿಯಲ್ಲಿ ಎಣ್ಣೆ ಅಥವಾ ಯಾವುದೇ ತೀಕ್ಷ್ಣವಾದ ವಸ್ತುಗಳು, ಬೆಂಕಿ ಕಡ್ಡಿಗಳು, ಇಯರ್ಬಡ್ಗಳನ್ನು ಹಾಕಬೇಡಿ. ವಿಶೇಷವಾಗಿ 60 ವರ್ಷದ ನಂತರ ನೀವು ಸಂಭಾಷಣೆಯ ಸಮಯದಲ್ಲಿ ಪದಗಳನ್ನು ಪುನರಾವರ್ತಿಸಲು ಕೇಳುತ್ತಿದ್ದರೆ ನಿಮ್ಮ ಶ್ರವಣ ಪರೀಕ್ಷೆಯನ್ನು ವಾರ್ಷಿಕವಾಗಿ ಕಡ್ಡಾಯವಾಗಿ ಪಡೆಯಬೇಕು. ಶಾಲೆಗೆ ಹೋಗುವ ಮಗುವಿಗೆ ಕಡಿಮೆ ದೂರದಿಂದ ಶಿಕ್ಷಕರ ಧ್ವನಿಯತ್ತ ಗಮನ ಹರಿಸಲು ಸಾಧ್ಯವಾಗದಿದ್ದರೆ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಿ. ಹೆಚ್ಚಿನ ವಿವರಗಳಿಗೆ 24/7 ಉಚಿತ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ ಅಥವಾ ಹತ್ತಿರದ ಸರಕಾರಿ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಿ. ಇದು ಉಡುಪಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ತೇಜ್ ಗರ್ಮಿ ಕೆ ದೌರಾನ್ ದೂಸರೋ ಕೋ ಮದದ್ ಕರ್ನಾ ಹಮಾರಿ ನೈತಿಕ್ ಜಿಮ್ಮೇದಾರಿ ಹೈ. ಘರ್ ಯಾ ಆಫೀಸ್ ಮೇ ಆತೆ ವಿಕ್ರೇತಾ ಯಾ ವಿತರಣ ಕರ್ಮಿಯೋ ಕೋ ಪಾನಿ ಪಿಲಾಯೆ. ಬಾಹರ್ ಕಾಮ್ ಕರ್ನೆ ವಾಲೋ ಕೆ ಲಿಯೆ ಘರ್ ಯಾ ಇಮಾರತ್ ಕೆ ಬಾಹರ್ ಪಾನಿ ಕೆ ಮಟ್ಕೆ ಔರ್ ಗ್ಲಾಸ್ ರಖೆ. ವ್ಯಕ್ತಿ ಯಾ ಸಂಸ್ಥಾಯೆ ಪಾನಿ ಛಾಂಚ್ ಯಾ ಶರ್ಬತ್ ಕೆ ಪ್ಯಾವ್ ಬನಾಯೆ. ಆಪ್ ಟೋಪಿ ಜೂತೆ ಛಾತೆ ಇತ್ಯಾದಿ ಕಾ ವಿತರಣ ಭೀ ಕರ್ ಸಕ್ತೆ ಹೈ. ಧೂಪ್ ಮೇ ಸಫರ್ ಕರ್ತೆ ಲೋಗೋ ಪೆ ಪಾನಿ ಕಾ ಛಿಟ್ಕಾವ್ ಉನ್ಕಿ ಯಾತ್ರಾ ಕೋ ಆರಾಮದಾಯಿ ಬನಾಯೆಗಾ. ಲೋಗೋ ಕೋ ಗರ್ಮಿ ಸೆ ಶರಣ್ ಲೇನೆ ಕೆ ಲಿಯೆ ಛಾಯಾ ವಾಲಿ ಜಗಹ ಬನಾಯೆ. ಪಶು ಪಕ್ಷಿಯೋ ಕೆ ಜಲ್ ಪಾನ್ ಕೆ ಲಿಯೆ ಮಿಟ್ಟಿ ಕೆ ಪಾತ್ರೋ ಕಾ ಸ್ಥಾಪನ್ ಕರೆ. ಆಪ್ಕಿ ಸಹಾಯ ಗರ್ಮಿಯೋ ಮೇ ರಾಹತ್ ಲಾಯೆ. NDMA ಎವಂ IIPHG ದ್ವಾರಾ ಜನಹಿತ್ ಮೇ ಜಾರಿ. ನಿಮ್ಮ ಮಕ್ಕಳು ರಕ್ತಹೀನತೆ ಮತ್ತು ಅಪೌಷ್ಟಿಕತೆಯಿಂದ ಯಾವಾಗಲೂ ಸುಸ್ತು ಮತ್ತು ನಿಶಕ್ತಿಯಿಂದ ಬಳಲುತ್ತಿರುತ್ತಾರೆ. ನಿಮ್ಮ ಮಕ್ಕಳ ಶಾರೀರಿಕ ಮತ್ತು ಮಾನಸಿಕ ಬೆಳವಣಿಗೆ ಕುಂಠಿತವಾಗಿದೆ. ಹಾಗಿದ್ದಲ್ಲಿ ಇದು ಜಂತುಹುಳ ಬಾಧೆಯಿಂದ ಆಗಿರುತ್ತದೆ. ಜಂತುಹುಳ ಬಾಧೆ ನಿವಾರಣೆಗೆ 2023 ಮಾರ್ಚ್ ತಿಂಗಳ 13 ತಾರೀಕಿನಂದು 1-19 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಎಲ್ಲಾ ಅಂಗನವಾಡಿ, ಶಾಲೆ, ITI ಮತ್ತು ಜಂತುಹುಳ ನಿವಾರಣೆ PU ಕಾಲೇಜುಗಳಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಮಾಣೀಕರಿಸಿದ ಮಾತ್ರೆಯನ್ನು ಕೊಡಿಸಿ. ಮಕ್ಕಳ ಆರೋಗ್ಯ ಸುಧಾರಣೆ ಹೊಂದಿ ಕಲಿಕೆಯಲ್ಲಿ ಏಕಾಗ್ರತೆಯನ್ನು ಸಾಧಿಸಲು ನೆರವಾಗಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೊಸೈಟಿ, ರೀ, ದಕ್ಷಿಣ ಕನ್ನಡ, ಮಂಗಳೂರು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈಗ ಕೇಳಿ ಸಾವಯವ ಕೃಷಿ ಕುರಿತು ತಾಕೋಡೆಯ ಎಡ್ವರ್ಡ್ ರೆಬೆಲ್ಲೋ ಅವರೊಂದಿಗಿನ ಸಂದರ್ಶನ. ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಮೂಡುಬಿದ್ರಿಯ ಸಮೀಪದ ತಾಕೋಡೆಯ ಎಡ್ವರ್ಡ್ ರೆಬೆಲ್ಲೋ ಅವರು. ಎಡ್ವರ್ಡ್ ರೆಬೆಲ್ಲೋ ಅವರು ಮುಖ್ಯವಾಗಿ ಸಾವಯವ ರೀತಿಯಲ್ಲಿ ತರಕಾರಿ ಕೃಷಿಯನ್ನು ಮಾಡ್ತಾರೆ, ಹಾಗೆ ಬೇರೆ ಬೇರೆ ಕೃಷಿಗಳನ್ನು ಕೂಡ ಮಾಡಿಕೊಂಡು ಬಂದಿದ್ದಾರೆ. ಬಹುಶಃ ಒಂದು 4-5 ದಶಕಗಳ ಕಾಲ ಅವರು ಮಾಡ್ತಾ ಇದ್ದಾರೆ. ಅವರ ಅನುಭವವನ್ನು ಕೇಳಿ ನಾವು ತಿಳಿಯೋಣ. ನಮಸ್ಕಾರ ಎಡ್ವರ್ಡ್. ನಮಸ್ಕಾರ. ನೀವು ಸುಮಾರು ಎಷ್ಟು ವರ್ಷ ಆಯಿತು ಈ ಕೃಷಿ ಶುರು ಮಾಡಿ? ನಾನು ಸಾಧಾರಣ ಒಂದು ಶಾಲೆ ಬಿಟ್ಟು ಕೃಷಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಇಷ್ಟರವರೆಗೆ ನಾನು ಮಾಡ್ತಾ ಇದ್ದೇನೆ. ಶಾಲೆ ಬಿಟ್ಟದಂದ್ರೆ ಯಾವಾಗ ಅದು? 1978 ಇಸ್ವಿಯಲ್ಲಿ. 78 ನೀವು? ಹೌದು, 78 ಇಸ್ವಿಯಲ್ಲಿ ನನ್ನ ತಂದೆ ತೀರಿ ಹೋದ್ರು. ತಾಯಿ ಹಾರ್ಟ್ ಪೇಷಂಟ್, ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು, ಅವಾಗ ಎಮ್ಮೆಗಳಿತ್ತು, ಧಾರಾಳ ವೀಳ್ಯದೆಲೆ ಇತ್ತು. ಅನಿವಾರ್ಯವಾಗಿ ನನಗೆ ಶಾಲೆ ಬಿಡಲೇಬೇಕಾಯಿತು. ಅಂದಿನಿಂದ ಇವತ್ತಿನವರೆಗೆ ನಾನು ಕೃಷಿಯಲ್ಲಿ ತೊಡಗಿದ್ದೆ. ಇಷ್ಟರವರೆಗೆ ನಾನು ಕೃಷಿಯನ್ನು ಬಿಡಲಿಲ್ಲ. 78 ನಿಮಗೆ ಈ ಕೃಷಿ ಮಾಡುವಾಗ ಎಷ್ಟು ವಯಸ್ಸಾಗ? ಅಲ್ಲ, ಸಾಧಾರಣ ನನಗೆ ಆ ಟೈಮಲ್ಲಿ ನನ್ನ ಲೆಕ್ಕದಲ್ಲಿ 18-19 ವಯಸ್ಸು. ನನಗೆ ಏನು ಗೊತ್ತಿರಲಿಲ್ಲ. ವೀಳ್ಯದೆಲೆ ಹೇಗೆ ನಾಟಿ ಮಾಡೋದು ಕೆಲವರ ಹತ್ರ ಎಲ್ಲ ಕೇಳಿದೆ, ಯಾರು ಹೇಳಲಿಲ್ಲ ಅದರ ಬಗ್ಗೆ. ಅವರು ನಾಡುವಾಗ ಅಲ್ಲಿ ಹೋಗಿ ನೋಡಿ ಇದು ಆದರೆ ಆಗ್ತದೆ, ಸತ್ತರ ಸಾಯ್ತದಂತೆ ತನ್ನಷ್ಟಕ್ಕೆ ನಾನು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಅಂದಿನಿಂದ ನನಗೆ ಕೆಲಸ ಮಾಡ್ತಾ ಮಾಡ್ತಾ ಮಾಡ್ತಾ ಸ್ವಲ್ಪ ಸ್ವಲ್ಪ ಸ್ವಲ್ಪ ಮಾಹಿತಿ ದೊರೆಯಿತು. ಎಲ್ಲ ಮಾಹಿತಿ ನಾನು ತಿಳ್ಕೊಂಡು ನನಗೆ ಧಾರಾಳವಾಗಿ ವೀಳ್ಯದೆಲೆ ನಾನು ಬೆಳೆದಿದ್ದೆ. ಮತ್ತೆ ವೀಳ್ಯದೆಲೆ ಜೊತೆ ಮತ್ತೆ ಎಂತ ಪ್ರಾರಂಭ? ವೀಳ್ಯದೆಲೆ ಮತ್ತೆ ಸ್ವಲ್ಪ ಬಾಳೆಗಿಡ ಇಟ್ಟೆ, ಸ್ವಲ್ಪ ಕೊಕ್ಕೋ. ಆನಂತರ ಮೇನ್ ಮಾಡುವಂಥದ್ದು ನಾನು ತರಕಾರಿ. ನಮಗೆ ತುಂಬ ಜಾಗ ಇರಲಿಲ್ಲ, ಬೇರೆಯವರ ಗದ್ದೆಯೆಲ್ಲ ಹಡಲಿತ್ತು. ಆವಾಗ ಕಟ್ಟದಲ್ಲಿ ಕಟ್ಟುವಂಥ ನೀರು, ಆ ನೀರಿನಲ್ಲಿ ನಾನು ತುಂಬ ತರಕಾರಿ ಮಾಡ್ತಿದ್ದೆ. ಮುಖ್ಯ ಬೆಳೆ ಸೌತೆಕಾಯಿ, ಅಲಸಂದೆ, ಸೋರೆಕಾಯಿ, ಹೀರೆಕಾಯಿ. ಹಾಗೆ ಮಾಡ್ತಾ ಮಾಡ್ತಾ ನನ್ನ ಜೀವನವು ಅದರಲ್ಲೇ ನಿರ್ವಹಣೆ ಆಯಿತು. ಆನಂತರ ಸಣ್ಣ ಜಾಗದಲ್ಲಿ ಆನಂತರ ಸ್ವಲ್ಪ ಅಡಿಕೆ ಗಿಡ ನೆಟ್ಟೆ, ನಡುವಿನಲ್ಲಿ ಸ್ವಲ್ಪ ಬಾಳೆ ನೆಟ್ಟೆ, ಅಡಿಕೆಗೆ ಸ್ವಲ್ಪ ಕಾಳು ಮೆಣಸು ನೆಟ್ಟೆ, ಒಂದು ಅಡ್ಡ ಖರ್ಚಿಗೆ ಸ್ವಲ್ಪ ಕೋಕೋ ಗಿಡ ನೆಟ್ಟೆ. ಇಷ್ಟೆಲ್ಲ ಬೆಳೀತಾ ಬೆಳೀತಾ ನನಗೆ ಒಂದು ಕೃಷಿ ಇವತ್ತು ನೆಮ್ಮದಿಯ ಜೀವನ ತಂದಿದೆ. ದೊಡ್ಡ ಲಾಭ ಇಲ್ಲಂತ ಆದರೂ ಕೂಡ ಆದರೆ ನನಗೆ ಕೃಷಿ ಇವತ್ತು ನೆಮ್ಮದಿಯ ಜೀವನ. ಯಾಕಂದರೆ ನಾನು ಹೇಳೋದಾದರೆ ಕನಿಷ್ಠ ನೌಕರಿ, ಮಧ್ಯಮ ವ್ಯಾಪಾರ, ಉತ್ತಮ ಕೃಷಿ. ಕನಿಷ್ಠ ನೌಕರಿ ಏನಂದರೆ ನೌಕರಿಗೆ ಸಮಯಕ್ಕೆ ಅವನು ಹೋಗಲೇಬೇಕು. ಒಂದು ನಿಮಿಷ ತಪ್ಪಿದ್ರೆ ಆಫೀಸಲ್ಲಿ ಮ್ಯಾನೇಜರ್ಗಳ ಬೈಗುಳ. ಮಧ್ಯಮ ವ್ಯಾಪಾರ, ಅವನು ಶಟರ್ ತೆಗೆದು ಆಚೆಚೆ ನೋಡಬೇಕು ಯಾರು ಗಿರಾಕಿ ಬರ್ತಾನೆ, ಬಂದರೆ ಅವನು ಸಾಲ ಮಾಡ್ತಾನೆ ಕ್ಯಾಶ್ ಕೊಡ್ತಾನಂತ. ಉತ್ತಮ ಕೃಷಿ, ನಾನು ನನ್ನ ಜಾಗದಲ್ಲಿ ಆದದ್ದು ಎಲ್ಲ ಸ್ವತ್ತುಗಳನ್ನು ತೆಗೆದುಕೊಂಡು ನಾನು ಯಾವಾಗ ಬೇಕು ಆವಾಗ ನಾನು ಪೇಟೆಗೆ ಕೊಂಡೋಗಿ ಮಾರಬಹುದು. ಒಂದು ದಿನ ನನಗೆ ಆರೋಗ್ಯ ಸ್ವಲ್ಪ ಕೆಟ್ಟು ಹೋಯಿತು, ಆರಾಮದಲ್ಲಿ ಮಲಗಬಹುದು, ನನಗೆ ಯಾರು ಕೇಳುವವರು ಇಲ್ಲ. ಅದಕ್ಕೆ ಉತ್ತಮ ಕೃಷಿ ಅಂತ ಹೇಳಿದ್ರೆ ನಮ್ಮ ಕೈಯಲ್ಲೇ ಉಂಟು. ನಮ್ಮ ಕೈಯಲ್ಲೇ ಉಂಟು. ಅದು ಸರಿ. ಈಗ ಕೃಷಿಯಲ್ಲಿ ನೀವು ತರಕಾರಿಯನ್ನು ಹೆಚ್ಚಾಗಿ ಬೆಳೆಸ್ತೀರಿ? ಹೌದು. ಯಾವ್ಯಾವ ತರಕಾರಿಯನ್ನ ಈಗ ಬೆಳೆಸ್ತಾ ಇದ್ದೀರಿ? ನಾನು ಹರಿವೆ ಮಾಡ್ತೇನೆ, ತೊಂಡೆಕಾಯಿ ಮಾಡ್ತೇನೆ, ಹೀರೆಕಾಯಿ ಮಾಡ್ತೇನೆ, ಸೋರೆಕಾಯಿ, ಅಲಸಂದೆ, ಇಂಥದ್ದೆಲ್ಲ ತರಕಾರಿ ಮಾಡ್ತೇನೆ. ಫುಲ್ಲು ಸಾವಯವದಲ್ಲಿ ಮಾಡ್ತೇನೆ. ನನಗೆ ಸಾವಯವದಲ್ಲಿ ಒಂದು ಗೋಬರ್ ಗ್ಯಾಸ್ ಒಂದು ವರದಾನ. ಹಟ್ಟಿಯಲ್ಲಿ ತೊಳೆದ ನೀರು, ದನಗಳ ಯೂರಿನ್ ಇರ್ತದೆ, ಅದು ಒಳ್ಳೆ ಯೂರಿಯ ಅಂಶ ಉಂಟು ಅದರಲ್ಲಿ. ಆಮೇಲೆ ಗೋಬರ್ ಗ್ಯಾಸ್ ಆಗಿ ಹೊರಗಿನಿಂದ ಬರುವಂಥದ್ದು ಸ್ಲರಿ, ಅದಕ್ಕೆ ಇನ್ನೂ ಸ್ವಲ್ಪ ನೀರನ್ನು ಸೇರಿಸಿ ತೆಳು ಮಾಡಿ ತರಕಾರಿ ಗಿಡಗಳಿಗೆ ಕೊಡುವುದು. ಅದು ಒಂದು ವೇಳೆ ಕಡಿಮೆ ಆದರೆ ಹರಳುಹಿಂಡಿ ಕೊಡುವುದು. ಆನಂತರ ಬಸಳೆ ಸೊಪ್ಪಿಗೆ ನಾನು ಇದು ಗ್ಲೇರಿಸಿಡಿಯ ಸೊಪ್ಪನ್ನು ಸೆಗಣಿಯಲ್ಲಿ ಕೊಳಿಸಿ ಕೊಡುವುದು. ಅದರಲ್ಲಿ ಬಸಳೆ ಭಾಳ ಉತ್ತಮ ಬರ್ತದೆ. ಆದರೆ ಒಮ್ಮೆ ಬಸಳೆ ತೆಕ್ಕೊಂಡವರು ಪುನಃ ಕೇಳಿ ಕೇಳಿ ತಿಂತಾರೆ ಬಸಳೆಯನ್ನು. ಅದು ಸಾವಯವದಲ್ಲಿ ಅಷ್ಟು ರುಚಿ ಉಂಟು. ನೀವು ಮನೆಯಿಂದ ದೂರ ಹೋಗುವಾಗ ಇಲ್ಲಿ ಒಲೆಯ ಮೇಲೆ ತರಕಾರಿ ಬೇಯಲಿಕ್ಕಿಟ್ಟರೆ ಅಲ್ಲಿ ಹೊರಗಡೆ ಪರಿಮಳ ಬರ್ತದೆ. ಮತ್ತು ಕೊಂಡು ಹೋದವರಿಗೆ ಮಾತ್ರ ಇದರ ರುಚಿ ಗೊತ್ತು. ನೀವು ಇಷ್ಟು ವರ್ಷದಲ್ಲೂ ಸಾವಯವದಿಂದಲೇ ಮಾಡ್ತಾ ಇದ್ರು, ಮೊದಲು ನೀವು ರಾಸಾಯನಿಕ ಗೊಬ್ಬರ ಬಳಸಿದ್ರ? ಇಲ್ಲ, ಇಷ್ಟರವರೆಗೆ ನಾನು ರಾಸಾಯನಿಕ ಗೊಬ್ಬರ ಏನಂತ ನಾನು ಕಣ್ಣಲ್ಲೇ ನೋಡಲಿಲ್ಲ, ನಮ್ಮ ಮನೆಗೆ ತರಲೇ ಇಲ್ಲ. ನಾನು ಯಾವಾಗಲೂ ರೇಡಿಯೋ ಕೇಳುವುದು, ಟಿವಿ ನೋಡುವುದು, ಆಮೇಲೆ ಕೃಷಿ ಪತ್ರಿಕೆಗಳು ಓದುವುದು. ಅದು ಓಡಿ ಎಷ್ಟೋ ಜನ ರೈತರ ಹತ್ರ ಸಂಪರ್ಕ ಎಲ್ಲ ಮಾಡುವುದು, ಮತ್ತು ಯಾರ ಡೀಟೇಲ್ಸ್ ಎಲ್ಲ ಇದರಲ್ಲಿ ಪತ್ರಿಕೆಯಲ್ಲಿ ಬರ್ತದೆ ಕೃಷಿ ಬಗ್ಗೆ, ಅವರನ್ನು ಹುಡುಕಿಕೊಂಡು ಅವರು ಹೇಗೆ ಮಾಡ್ತಾರಂತ ನೋಡಿದ್ದು. ಆ ರೀತಿ ನನಗೆ ಅನುಭವ ಜಾಸ್ತಿ ಬಂತು. ಎಲ್ಲೆಲ್ಲಿ ಹೋಗಿದ್ದೀರಿ ನೀವು? ಒಂದು ದಿವಸ ನಾನು ಇಡೀ ಕರ್ನಾಟಕದಲ್ಲಿ ಧಾರವಾಡಕ್ಕೆ ಹೋಗಿದ್ದೇನೆ, ಬಿಜಾಪುರಕ್ಕೆ ಹೋಗಿದ್ದೇನೆ, ಬಾಗಲಕೋಟೆಗೆ ಹೋಗಿದ್ದೇನೆ, ಬಳ್ಳಾರಿಗೆ ಹೋಗಿದ್ದೇನೆ, ಆನಂತರ ಮೈಸೂರಿಗೆ ಹೋಗಿದ್ದೇನೆ, ಸುಂಟಿಕೊಪ್ಪಕ್ಕೆಲ್ಲ ಹೋಗಿದ್ದೇನೆ. ಇದೊಂಥರ ಹುಚ್ಚು, ಇದೊಂದು ಹುಚ್ಚು ಥರ, ಒಂದು ಹೋಗಲೇಬೇಕು, ನೋಡಲೇಬೇಕು, ಬರಬೇಕು ಅಂತ. ಅಂದರೆ ಬೇರೆಯವರ ಕೃಷಿ ನೋಡಿದ್ರೆ ನನಗೆ ತುಂಬ ಸಂತೋಷ ಆಗ್ತದೆ. ಅವರು ಇಷ್ಟು ಮಾಡ್ತಾರಲ್ಲ, ನಾನು ಯಾಕೆ ಮಾಡಬಾರ್ದಂತ. ಏನಾದರೂ ಹೊಸ ಪಾಯಿಂಟ್ ಸಿಗ್ತದೆ, ಏನಾದರೂ ನಾಲ್ಕು ಹೊಸತು ತರಕಾರಿ ಬೀಜಗಳು ಸಿಗ್ತದೆ, ಮತ್ತು ಅವರಿಂದ ಮಾಹಿತಿ ಬರ್ತದೆ, ಅವರಿಂದ ಸಂಪರ್ಕ ಇರ್ತದೆ. ಉದಾಹರಣೆ ನೋಡಿ, ನಾನು ದಿವಸಾಗಲೂ ಒಂದು ಟಿವಿ ವೀಕ್ಷಣೆ ಮಾಡ್ತಿದ್ದೆ, ಅದು ಅನ್ನದತ್ತಂತ. ಅದರಲ್ಲಿ ಕೊನೆಗೆ ರಸ ಮಂಜರಿ ಪ್ರಶ್ನೆ ಅಂತ ಕೇಳ್ತಿದ್ರು, ಎರಡು ಸಲ ನಾನು ವಿಜೇತ ಆಗಿದ್ದೆ ಅದರಲ್ಲಿ. ಅದಕ್ಕೆ ನಾನು ಅವರು ನನಗೆ ಗೌರವ ಮಾಡಿ ಅದರಲ್ಲಿ ನನಗೆ 3 ಗೋಣಿ ಸುಫಲ, 2 ಗೋಣಿ ಯೂರಿಯಾ, 5 ಕೆಜಿ ಉಜಾಲ ಮತ್ತು 5 ಕೆಜಿ ಸುಜಾಲ ಇಷ್ಟೆಲ್ಲ ಕೊಟ್ಟಿದ್ದರು. ನಾನು ಅದನ್ನು ಮಾರಿಕೊಂಡೆ ಮನೆಗೆ ಬಂದದ್ದು. ಆವಾಗ ಮಾರ್ಕೆಟಲ್ಲಿ ಸುಫಲ ಇರಲಿಲ್ಲ, ಒಳ್ಳೆ ರೇಟ್ ಇತ್ತು. ಗೋಣಿಗೆ 200 ರೂಪಾಯಿ ಜಾಸ್ತಿಯಲ್ಲೇ ಕೊಟ್ಟು ಮನೆಗೆ ಬಂದದ್ದು. ಹೌದು, ಸಾವಯವದ. ಹೌದು, ಹೌದು. ನೋಡಿ, ನಾನು ನಮ್ಮ ಸಾವಯವ ಕೃಷಿಗೆ ಗೋಬರ್ ಗ್ಯಾಸ್ ಮಾಡಿದ್ದೆ. ನನ್ನ ನೆರೆಮನೆಯಲ್ಲಿ ಒಂದು ಸೆಗಣಿಯಲ್ಲಿ ಇದು ಎಂಥದ್ದು, ಇದು ಸೆಗಣಿಯಲ್ಲಿ ಗ್ಯಾಸ್ ಆಗ್ತದೆ, ಎಂಥದ್ದು ಅಡುಗೆ ಆಗ್ತದೆ, ನನಗೆ ವಿಚಿತ್ರ ಕಂಡಿದ್ದು. ಇದು ನನಗೆ ಅಲ್ಲಿ ಡೀಟೇಲ್ಸ್ ಪೂರ್ಣ ಇದು ಮಾಡಿದ್ದೆ, ನನಗೆ ಯಾಕೆ ಇದು ಗೋಬರ್ ಗ್ಯಾಸ್ ಮಾಡಬಾರದು, ದನಗಳು ಉಂಟಲ್ಲ ನಮ್ಮ ಮನೆಯಲ್ಲಿ. ಅದೇ ಟೈಮಲ್ಲಿ ಕರ್ನಾಟಕ ಸರ್ಕಾರದ ಒಂದು ಯೋಜನೆ ಬಂತು, ಗ್ರಾಮೀಣ ಅಭಿವೃದ್ಧಿಗೆ ಯಾರು ಗೋಬರ್ ಗ್ಯಾಸ್ ಮಾಡ್ತಾರೆ ಅವರಿಗೆ 6,000 ಸಬ್ಸಿಡಿ ಅಂತ. ನಾನು ಅದನ್ನು ಗ್ರಾಮೀಣ ನೇತ್ರಾವತಿ ಬ್ಯಾಂಕಲ್ಲಿ 12,000 ಸಾಲ ಮಾಡಿ ಗೋಬರ್ ಗ್ಯಾಸ್ ಮಾಡಿದೆ. 1993 ಮಾಡಿದ ಗ್ಯಾಸ್ ಈಗಲೂ ಕೂಡ ನಡೀತಾ ಉಂಟು ನಮಗೆ. ಈಗ ಎಲ್ಲರೂ ಗ್ಯಾಸ್ ಅಂಡೆಗೆ ಭಾಳ ರೇಟ್ ಆಯಿತು, ಭಾಳ ಕಳವಳ ವ್ಯಕ್ತಪಡಿಸ್ತಾರೆ, ನನಗೆ ಅದು ಭ್ರಮೆಯೇ ಇಲ್ಲ. ಬೇಕಾದಷ್ಟು ಗ್ಯಾಸ್ ಬರ್ತದೆ, ಮತ್ತು ನಮಗೆ ಗ್ಯಾಸ್ ಅಂಡೆ ಯಾಕೆ? ನೀವು ಗ್ಯಾಸ್ ಅಂಡೆ ಉಪಯೋಗಿಸುವುದಿಲ್ಲ? ಇಲ್ಲ ಇಲ್ಲ, ಗೋಬರ್ ಗ್ಯಾಸ್ ಅಂದರೆ ನಮಗೆ ಅಡುಗೆ ಆಗ್ತದೆ. ಸುಮಾರು ಇಷ್ಟು ವರ್ಷದಿಂದ ನೀವು ಗೋಬರ್ ಗ್ಯಾಸ್? ಹೌದು ಹೌದು. ಗೋಬರ್ ಗ್ಯಾಸ್ ಅಂದ ಕೂಡಲೇ ಮುಖ್ಯವಾಗಿ ಅದಕ್ಕೆ ದನ ಬೇಕೇ ಬೇಕು. ಹೌದು, ಬೇಕೇ ಬೇಕು. ನೀವು ದನ ಎಷ್ಟು ವರ್ಷದಿಂದ ಸಾಕ್ತಾ ಇದ್ದೀರಿ? ದನ ನಾನು ಯಾವಾಗ ಶಾಲೆ ಬಿಟ್ಟಿದ್ದೀನಿ ಅವಾಗ ತಂದೆಯ ಕಾಲದ ಇತ್ತು, ಎಮ್ಮೆಗಳು ಇತ್ತು, ಎಮ್ಮೆಗಳಲ್ಲಿ ಹಾಲು ಕಡಿಮೆ, ಗೊಬ್ಬರ ಬೇಕಾದಷ್ಟು ಆಗ್ತಿತ್ತು. ಆಮೇಲೆ ನಮ್ಮ ಹಳ್ಳಿಯಲ್ಲಿ ಒಂದು ಕ್ಯಾಂಬೆಪ್ಪನವ್ರದ್ದು ಸೊಸೈಟಿ ಆಗ್ಬೇಕಂತ ಆಯಿತು. ಅಲ್ಲಿ ಅವರು ಮಾಹಿತಿ ಕೊಟ್ಟರು, ಎಮ್ಮೆಗಳಿಗಿಂತ ದನಗಳಲ್ಲಿ ಹಾಲು ಜಾಸ್ತಿ, ದನಗಳು ಮಾಡಿದರೆ ಲಾಭ ಜಾಸ್ತಿ ಅಂತ. 3 ಎಮ್ಮೆಗಳು ಮಾರಿ ನಾನು 4 ಜರ್ಸಿ ದನಗಳು ತಗೊಂಡೆ, 2 ಹಾಲು ಹಿಂಡುವ ದನಗಳು, 2 ಸಣ್ಣ ಕರುವನ್ನು, ಅದು ಪೋಷಣೆ ಮಾಡಿ ನನಗೆ 4-5 ಆಯಿತು. ಅದೇ ಟೈಮಲ್ಲಿ ಗೋಬರ್ ಗ್ಯಾಸ್ ಮಾಡಿದ್ದೆ, ವರ್ಕ್ ಆಗ್ತಾ ಉಂಟು, ಸೊಸೈಟಿಗೆ ಹಾಲು ಕೊಡ್ತೇನೆ, ಹಾಲಿಗೆ ನನಗೆ ಹಿಂಡಿ ಬರ್ತದೆ, ಮನೆ ಖರ್ಚಿಗೆ ಹಾಲು ಆಗ್ತದೆ, ತೋಟಕ್ಕೆ ಒಂದು ಸಗಣಿ ಆಗ್ತದೆ. ಇದೊಂದು ದೊಡ್ಡದು ವರದಾನ. ಈಗ ಎಷ್ಟು ದನಗಳು ಉಂಟು ನಿಮ್ಮತ್ರ? ಈಗ 2 ದನಗಳುಂಟು, 2 ಮಾರಿದ್ದೇನೆ, 2 ದನಗಳು ಉಂಟು. ಹೌದು. ಈ ಜರ್ಸಿ ದನ ಅಂತ ಹೇಳಿ, ಹೌದು, ಅದರ ನಿರ್ವಹಣೆ ಕಷ್ಟ ಆಗುದಿಲ್ವಾ? ಇಲ್ಲಪ್ಪ, ಅದಕ್ಕೆ ಬೇಕಾದಷ್ಟು ನಾವು ಹುಲ್ಲು ಬೆಳೆಸುತ್ತೇವೆ, ಏನು ಕಷ್ಟ ಇಲ್ಲ. ಆಲಸ್ಯ ಮಾಡಿದರೆ ಮಾತ್ರ ಕಷ್ಟ. ತುಳು ಭಾಷೆಯಲ್ಲಿ ಒಂದು ಗಾದೆ ಇದೆ, ಕೈ ಖಂಜಿ ಅಂತ. ಕೈ ಖಂಜಿ ಅಂದ್ರೆ ಎಂಥದ್ದು? ದನದ ಮೇಲೆ ನಮ್ಮದು ಕೈ ಹೋಗ್ಬೇಕು, ಖಂಜಿ ಅಂದರೆ ದನ, ಕೈ ಖಂಜಿ, ನಮ್ಮ ಕೈ ಅದರ ಮೇಲೆ ಹೋದರೆ ಮಾತ್ರ ಆ ದನ ನಿರ್ವಹಣೆ ಆಗ್ತದೆ. ಈಗ ಹೇಗೆ ಈ ಜರ್ಸಿ ದನವನ್ನು ಸಾಕುವ ಅನುಭವದಲ್ಲಿ ಹೇಗೆ, ಅದಕ್ಕೆ ಏನೆಲ್ಲ ಕೊಡ್ತೀರಿ ನೋಡಿ? ಫಸ್ಟ್ ನಮಗೆ ಕೇಂಬಪ್ಪನವರು ಬಂದು ಮಾಹಿತಿ ಎಲ್ಲ ಕೊಡ್ತಾರೆ. 6 ತಿಂಗಳಿಗೊಮ್ಮೆ ಹುಳು ಔಷಧಿ ಕೊಡಬೇಕು, ಅದಕ್ಕೆ ಆನಂತರ ವ್ಯಾಕ್ಸಿನ್ ಕೊಡಬೇಕು, ಆಮೇಲೆ ಸ್ವಚ್ಛತೆಯನ್ನು ಸ್ವಚ್ಛ ಇಡಬೇಕು, ಶುದ್ಧ ಕುಡಿಯುವ ನೀರು ಕುಡಿಬೇಕು, ಅದನ್ನು ಬೇಕಾದಷ್ಟು ಹಸಿರು ಹುಲ್ಲು ಬೆಳೆಸಬೇಕು. ಆವಾಗ ಅಷ್ಟೆಲ್ಲ ನಾವು ನಿರ್ವಹಣೆ ಮಾಡಿದರೆ ದನಗಳಿಗೆ ಯಾವುದು ಕಾಯಿಲೆಯನ್ನು ಬರುವುದಿಲ್ಲ. ಈ ಹಸಿರು ಹುಲ್ಲು ಅಂತ ಹೇಳಿದ್ರೆ ನೀವು ಸಾಮಾನ್ಯ ಬೆಳೆಸುವ ಹುಲ್ಲೇ ಅಥವಾ ಅದಕ್ಕೆ? ಅಲ್ಲ, ಅದು ಅವರೇ ಸೊಸೈಟಿಯಿಂದ ಕಡ್ಡಿ ಸಪ್ಲೈ ಮಾಡ್ತಾರೆ. ಒಂದು CO3 ಅಂತ ಇತ್ತು ಮೊದಲು, ಈಗ ಹೊಸದು ತಳಿ ಬಂದಿದೆ ಸಂಪೂರ್ಣ ಅಂತ, ಬಹಳ ಫಾಸ್ಟ್ ಬೆಳೀತದೆ. ಎಷ್ಟು ಬೆಳೆಸ್ತೀರಿ ನೀವು? ಸಮಾಧಾನ ಒಂದು 20 ಸೆನ್ಸ್ ಅಲ್ಲಿ ಬೆಳೆಸ್ತೇನೆ. ಅದಕ್ಕೆಲ್ಲ ಗೊಬ್ಬರಿಗೆ ಸ್ಲರಿಯೇ ಉಣಿಸುವುದು, ಕಂಟಿನ್ಯೂ ಅದು ಕೊಯ್ಲಿಕ್ಕೆ ಸಿಗ್ತದೆ. 20 ಸೆನ್ಸ್ ಅಲ್ಲಿ ಹೌದು, 2 ದಿನಕ್ಕೆ ಸಾಕಾಗ್ತದೆ. ಮತ್ತೆ ಅದು ನಾರಿನ ಅಂಶಕ್ಕೆ ಸ್ವಲ್ಪ ಭತ್ತದ ಹುಲ್ಲು ಹಾಕುವುದು. ಅದಕ್ಕೆ ಕಾಯಿಲೆ ಏನು ಬರುವಂತದ್ದಿಲ್ಲ? ಇಲ್ಲಪ್ಪ, ಕಾಯಿಲೆ ಇಲ್ಲ. ನಾವು ಸರಿಯಾಗಿ ಮಗು ತರ ಪೋಷಣೆ ಮಾಡಿದ್ರೆ ಕಾಯಿಲೆ ಬರುವುದಿಲ್ಲ. ನಾನು ಈಗ ತಾನೇ ಹೇಳಿದಲ್ಲ, 6 ತಿಂಗಳಿಗೊಮ್ಮೆ ವ್ಯಾಕ್ಸಿನ್ ಕೊಡಬೇಕು, 6 ತಿಂಗಳಿಗೊಮ್ಮೆ ಹುಳದ ಮಾತ್ರೆ ಕೊಡಬೇಕು, ಸ್ವಚ್ಛ ನೀರು ಕುಡಿಬೇಕು, ಸಮಯಕ್ಕೆ ಸರಿಯಾಗಿ ತಿಂಡಿ ಕೊಡಬೇಕು ಅದಕ್ಕೆ. ಆನಂತರ 1 ಗಂಟೆ ಅದಕ್ಕೆ ಹೊರಗೆ ಬಿಸಿಲು ಬೀಳಲಿಕ್ಕೆ, ಬೆಳಿಗ್ಗೆ ಸ್ವಲ್ಪ ವಾಕಿಂಗ್ ಆಗಲಿಕ್ಕೆ ಹೊರಗೆ ಸ್ವಲ್ಪ ಹೊರಗೆ ಬಿಡಬೇಕು. ಈಗ ನೀವು ಏನು ಅದಕ್ಕೆ ಆಹಾರ ಕೊಡ್ತೀರಿ? ಆಹಾರಗಳು ನಮ್ಮ ಸೊಸೈಟಿಯಲ್ಲಿ ನಂದಿನ ಹಿಂಡಿ ಸಿಗ್ತದೆ, ಸೊಸೈಟಿಯಿಂದ ನಂದಿನ ಹಿಂಡಿ ಕೊಡ್ತೇನೆ ಬೆಳಿಗ್ಗೆ ಮತ್ತು ಸಾಯಂಕಾಲ. ಆನಂತರ 2 ಸಲ ಈ ಹಸಿ ಹುಲ್ಲು ಕಟ್ ಮಾಡಿ ಕೊಡ್ತೇನೆ ತಿನ್ನಲಿಕ್ಕೆ. ಒಣ ಹುಲ್ಲು ಏನಾದರೂ ತರಿಸ್ತೀರಿ? ಒಣ ಹುಲ್ಲು ಸ್ವಲ್ಪ ಇದನ್ನು, ಅದು ಅವರು ಹೇಳ್ತಾರೆ ಡಿಗ್ರಿ ಫ್ಯಾಟ್ ಬರಲಿಕ್ಕೆ ನಾರಿನ ಅಂಶ ಬೇಕು, ಅದಕ್ಕೆ ಸ್ವಲ್ಪ ಭತ್ತದ ಹುಲ್ಲು ಹಾಕ್ಬೇಕು ಅಂತ ಹೇಳ್ತಾರೆ. ಸ್ವಲ್ಪ ತಗೊಳ್ತೇನೆ, ಜಾಸ್ತಿ ಇಲ್ಲ. ಅದು ಸಾಧಾರಣ ಒಂದು ದಿವಸಕ್ಕೆ 1 KG ಅಷ್ಟೇ, ಜಾಸ್ತಿ ಕೊಡುದಿಲ್ಲ ಅದು, ಅದು ದುಬಾರಿ ಆಗ್ತದೆ. ಹಾ, ಹುಲ್ಲನ್ನೇ ಕೊಡುವುದು. ದಿನಕ್ಕೆ ಎಷ್ಟು ಹಾಲು ಕೊಡ್ತದೆ? ದಿನಕ್ಕೆ 20-25 ಲೀಟರ್ ಹಾಲು ಕೊಡ್ತದೆ 2 ದಿನದ್ದು. ಪ್ಯೂರ್ ಅಲ್ಲ, ಕ್ರಾಸ್ ಅದು. ಆಗ್ಲಿ, ದಿನಕ್ಕೆ ಆ ಹಾಲನ್ನು ಹೇಗೆ ಮಾರುವಂತ ವ್ಯವಸ್ಥೆ? ಸೊಸೈಟಿಗೆ ಕೊಂಡೋಗ್ತೇವೆ, ಹತ್ತಿರದಲ್ಲಿ ನಮ್ದು ಸೊಸೈಟಿ ಇದೆ, ಅಲ್ಲೇ ಕೊಡ್ತೇವೆ. ಅಲ್ಲಿ ನಮಗೆ ವಾರದಲ್ಲಿ ದುಡ್ಡು ಬಟವಾಡಿ ಆಗ್ತದೆ. ಹಾಲು ದಿವಸಕ್ಕೆ 2 ಬೇಳೆ. ಆನಂತರ ಸರ್ಕಾರದ ಒಂದು ಪ್ರೋತ್ಸಾಹನ ಸಿಗ್ತದೆ, ಅದೊಂದು ಬೆನಿಫಿಟ್. ಈ ತರಕಾರಿಯನ್ನ ನೀವು ವರ್ಷದ ಪೂರ್ತಿ ಬೆಳೆಸ್ತೀರೋ ಹೇಗೆ? ವರ್ಷ ಪೂರ್ತಿ ಬೆಳೆಸ್ತೇನೆ, ಮಳೆಗಾಲದಲ್ಲಿ ಕೂಡ ಬೆಳೆಸ್ತೇನೆ, ಬೇಸಿಗೆಯಲ್ಲಿ ಬೆಳೆಸ್ತೇನೆ. ಬೇಸಿಗೆಯಲ್ಲಿ ಬಸಳೆ ಸ್ವಲ್ಪ ಜಾಸ್ತಿ ಮಾಡ್ತೇನೆ, ಬಸಳೆ ಭಾಳ ಸುಲಭ ಆಗುವಂಥದ್ದು ಬೆಳೆ, ಭಾಳ ಬೇಗ ದುಡ್ಡು ಬರುವಂಥದ್ದು ಬೆಳೆ. ಮತ್ತೆ ಸ್ವಲ್ಪ ಅಲಸಂದೆ ಮಾಡ್ತೇನೆ, ಸ್ವಲ್ಪ ಬೆಂಡೆ ಮಾಡ್ತೇನೆ, ಸೋರೆಕಾಯಿ ಮಾಡ್ತೇನೆ. ಸೋರೆಕಾಯಿ ಭಾಳ ಈಸಿ ಆಗ್ತದೆ, ಫಸ್ಟಿಗೆ ನವೆಂಬರ್ ಡಿಸೆಂಬರಲ್ಲಿ ಒಳ್ಳೆ ರೇಟ್ ಸಿಗ್ತದೆ, ಮಾರ್ಚ್ ನಂತರ ಸ್ವಲ್ಪ ರೇಟ್ ಕಡಿಮೆ ಆಗ್ತದೆ, ಆವಾಗ ಎಲ್ಲರೂ ಬೆಳೀತಾರೆ, ಆದರೆ ಅಷ್ಟು ಲಾಸ್ ಬರೋದಿಲ್ಲ ಅದರಲ್ಲಿ. ಮತ್ತೆ ಅದಕ್ಕೆ ಸಾವಯವದಲ್ಲಿ ಮಾಡಿದರೆ ಯಾವುದೇ ರಾಸಾಯನಿಕ ಗೊಬ್ಬರಕ್ಕೆ ಕೊಡಬೇಕಂತ ಅವಶ್ಯಕತೆನೇ ಇಲ್ಲ, ಕೀಟನಾಶಕ ಕೊಡಬೇಕಂತ ಇಲ್ಲ. ರಾಸಾಯನಿಕ ಗೊಬ್ಬರ ಕೊಟ್ಟರೆ ಕೀಟನಾಶಕಗಳೆಲ್ಲ ಜಾಸ್ತಿ, ಮತ್ತು ಹೆಚ್ಚಿನ ಕೀಟಗಳು ಬಂದರೆ ನಾನು ರಾತ್ರಿಯಲ್ಲಿ ಟಾರ್ಚ್ ಹಿಡ್ಕೊಂಡು ಹೋಗ್ತೇನೆ 10-11 ಗಂಟೆಗೆ, ಅದರ ಮೇಲೆ ಕೀಟಗಳು ಕುಳಿತುಕೊಂಡು ಕಾಣ್ತದೆ, ಅದು ಕೈಯಿಂದ ಹಿಚುಕಿ ನಾನು ಅದನ್ನು ಸಾಯಿಸ್ತೇನೆ, ಅದು ಸುಲಭದ. ಮತ್ತು ಅಲಸಂದೆಗೆ ಬಂಬುಚಿ ಬರ್ತದೆ, ಅದಕ್ಕೆ ಸೊಳ್ಳೆ ಹೊಡೆಯುವಂಥದ್ದು ಬ್ಯಾಟ್ ಉಂಟು, ಆ ಬ್ಯಾಟ್ ಚಾರ್ಜ್ ಮಾಡಿ ಅದು ಕೊಂಡು ಹೋದರೆ ಬಂಬುಚಿ, ಅದರಲ್ಲಿ ಅಲಸಂದೆಗೆ ದೊಡ್ಡ ವೈರಿ ಅಂದರೆ ಅದು ಬಂಬುಚಿ, ಅದು ಬ್ಯಾಟ್ನಿಂದ ಅದು ನಾಶ ಮಾಡಿಸ್ತೇನೆ. ಆನಂತರ ಕೆಂಪು ಇರುವೆ ಉಂಟು, ಆ ಕೆಂಪು ಇರುವೆ ಬಿಟ್ಟರೆ ಅದು ಕೆಂಪು ಅಲಸಂದೆ ಎಲೆಗಳಲ್ಲಿ ಗೂಡು ಕಟ್ತದೆ, ಅಲ್ಲಿ ಹೇನು ಬರಲಿಕ್ಕೆ ಬಿಡುದಿಲ್ಲ, ಬಂದದ್ದ ಹೇನುಗಳು ಕಾಯಿಕೊರಕ ಹುಳುಗಳು ಎಲ್ಲ ಈ ಕೆಂಪು ಇರುವೆಗಳು ತಂದು ತಿಂತವೆ. ಇದು ನಿರ್ವಹಣೆ ಎಲ್ಲ ಭಾಳ ಸುಲಭ, ಮನಸ್ಸಿದ್ದರೆ ಮಾರ್ಗ, ಮನಸ್ಸಿದ್ದರೆ ಯಾವ ಥರ ಕೂಡ ಮಾಡ್ಬೋದು. ಆದರೆ ಕೆಲವರಿಗೆ ಗೊತ್ತಿರುವುದಿಲ್ಲ, ಕೆಲವರಿಗೆ ಗೊತ್ತಿರ್ತದೆ, ಹೆಚ್ಚಿನವರು ಸಾವಯವ ಪದ್ಧತಿಯಲ್ಲಿ ಮಾಡುವವರು ಆ ರೀತಿ ಮಾಡ್ತಾರೆ. ಅದಕ್ಕೆ ನೀರು ಉಂಟು, ಒಂದು ಕೊಳವೆ ಬಾವಿ ಮಾಡಿದ್ದೇನೆ, ಬೇಕಾದಷ್ಟು ಕೊಳವೆ ಬಾವಿದ ನೀರು ಯೂಸ್ ಮಾಡೋದಿಲ್ಲ, ಅದು ಅಡಿಕೆಗೆ ವಾರಕ್ಕೆ ಒಂದೇ ಸಲ ಮಾತ್ರ ತೆಗೆಯೋದು. ತರಕಾರಿಗೆ ಬಾವಿನ ನೀರು ಉಂಟು, ಮತ್ತೆ ಗೊಬ್ಬರಿಗೆ ಸ್ಲರಿ ಆದರೆ ನೀರು ಜಾಸ್ತಿ ಬೇಡ, ರಾಸಾಯನಿಕ ಗೊಬ್ಬರ ಜಾಸ್ತಿ ಕೊಟ್ಟರೆ ನೀರಿನ ಅಂಶ ಜಾಸ್ತಿ ಬೇಕು, ಯಾಕಂದರೆ ಅದು ನೀರು ಹಿಡಿಕೊಳ್ಳುವ ಶಕ್ತಿ ಅದಕ್ಕೆ ಇರುವುದಿಲ್ಲ, ಮಣ್ಣು ಕೊನೆಗೆ ಅದು ಬರಡು ಆಗ್ತದೆ. ಇದು ಮಣ್ಣು ಬಹಳ ಮೃದುವಾಗಿರ್ತದೆ, ಮತ್ತು ಒಳ್ಳೆ ಬೇರುಗಳು ಬೆಳವಣಿಗೆಯಾಗಿ ನೀರು ಹೀರಿಕೊಳ್ಳುವ ಅದಕ್ಕೆ ತಾಕತ್ತಿರ್ತದೆ ಸಾವಯವದಲ್ಲಿ. ಮಳೆಗಾಲದಲ್ಲಿ ಬೆಳೆಸುವಂತಹ ತರಕಾರಿಗಳು ಯಾವುದು? ಮಳೆಗಾಲದಲ್ಲಿ ಸ್ವಲ್ಪ ಗೆಣಸು ಮಾಡ್ತೇನೆ, ಸ್ವರ್ಣಗೆಡ್ಡೆ ಮಾಡ್ತೇನೆ, ಆನಂತರ ಅಲಸಂದೆ ಮಾಡ್ತೇನೆ, ಬೆಂಡೆ ಮಾಡ್ತೇನೆ, ಬೆಂಡೆ ಹೆಚ್ಚು ಮಾಡ್ತೇನೆ ಮಳೆಗಾಲದಲ್ಲಿ. ಗೆಡ್ಡೆ ಗೆಣಸುಗಳಿಗೆಲ್ಲ ಹಂದಿ ಇಂತಂದ್ರೆ ಉಪದ್ರವ ತುಂಬಾ ಉಂಟು, ಅದಕ್ಕೆ ಎಂತ ಮಾಡೋದು? ಅದಕ್ಕೆಲ್ಲ ಹೆದರಿಕೆಗೆ ಅಲ್ಲಿ ಒಂದು ಸಪೂರ ಒಂದು ವೈರ್ ಕಟ್ಟುವುದು, ಅದಕ್ಕೆ ಇದು ಕೋಲ್ಡ್ ಬಾಟಲಿಗಳು ಉಂಟಲ್ಲ ಅದ್ರ ಮೇಲೆ ಇರುವಂತದ್ದು ಬೂಚಿ, ಅದು ತೂತಿ ಮಾಡಿ ಅದಕ್ಕೆ ಹಗ್ಗಕ್ಕೆ ಕಟ್ಟುವುದು, ಅದು ಹಂದಿ ಅದಕ್ಕೆ ಒಂದು ವೇಳೆ ತಾಗಿದ್ರೆ ಗಿಜಿಲ್ ಗಿಜಿಲ್ ಶಬ್ದ ಬರ್ತದೆ, ಆ ಶಬ್ದಕ್ಕೆ ಸ್ವಲ್ಪ ಹೆದರಿ ಓಡ್ತದೆ ಅದು. ಆನಂತರ ನಾನು ಸಣ್ಣ ಮಡಲಿನ ಮನೆ ಥರ ಕಟ್ಟಿ ಅದರ ಮೇಲೆ ಚಿಮಣಿ ದೀಪ ಉರಿಸ್ತೇನೆ ಅಲ್ಲಿ ಒಳಗಡೆ, ಸುತ್ತ ಬಂದು ಮಾಡಿ ಆಚೆಚೆ ಸಣ್ಣ ಬಿರುಕು, ಅದು ಊರಿಂದ ಅದಕ್ಕೆ ಬೆಳಕು ಕಾಣ್ತದೆ, ಮತ್ತು ಸೀಮೆಹಣ್ಣಿನ ಥರ ವಾಸನೆ ಬರ್ತದೆ, ಅಲ್ಲಿ ಇನ್ನು ಯಾರು ಇರ್ಬೋದು ಅಂತ ಹಂದಿ ಸ್ವಲ್ಪ ಡೌಟ್ ಆಗ್ತದೆ, ಹತ್ತಿರ ಬರುವುದಿಲ್ಲ ಅದು. ಈ ತರದೆಲ್ಲ ಕೆಲವು ಉಪಾಯಗಳ ಉಪಾಯಗಳು ಉಂಟು. ಹೌದು, ಈಗ ತರಕಾರಿ ಅಲ್ಲದೆ ನೀವು ಬೇರೆ ಬೆಳೆಗಳನ್ನ ಬೆಳೆಸ್ತೀರಿ ಹೇಳಿ. ಹೌದು, ಅಡಿಕೆ ಮಾಡಿದ್ದೀರಿ, ಕಾಳು ಮೆಣಸು ಮಾಡಿದ್ದೀರಿ, ಕೊಕ್ಕೋ ಮಾಡಿದ್ದೇನೆ. ಇದಕ್ಕೆಲ್ಲ ಹೇಗೆ ನಿಮಗೆ ಒಂದು ಅಲ್ಲ, ಅದೊಂದು ಉಪ ಬೆಳೆ ನೋಡಿ, ನಾನು ಅಡಿಕೆ ನೆಟ್ಟಿದ್ದೇನೆ, ಅಡಿಕೆಗೆ ಕಾಳು ಮೆಣಸು ನೆಟ್ಟಿದ್ದೇನೆ, ನಡುವಿನಲ್ಲಿ ದೂರ ದೂರ ಅಲ್ಪ ಒಂದೊಂದು ಬಾಳೆ ನೆಟ್ಟಿದ್ದೇನೆ, ಆ ಸೈಡಲ್ಲಿ ಕೊಕ್ಕೋ ನೆಟ್ಟಿದ್ದೇನೆ. ಕೊಕ್ಕೋದಲ್ಲಿ ನಿರಂತರ ಆದಾಯ ಬರ್ತದೆ, ವರ್ಷ ಪೂರ್ತಿ ಆದಾಯ ಬರ್ತದೆ ಕೊಕ್ಕೋದಲ್ಲಿ. ನನ್ನ ಲೆಕ್ಕದಲ್ಲಿ ಕೊಕ್ಕೋ ಒಂದು ಅನ್ನದ ಬಟ್ಟಲೆ ಅಂತ ಹೇಳ್ಬೋದು. ಕಾಳು ಮೆಣಸು ಉಪ ಬೆಳೆ, ಅಡಿಕೆಯಲ್ಲಿ ಸ್ವಲ್ಪ ಕಡಿಮೆ ಆದರೆ ಕಾಳು ಮೆಣಸಲ್ಲಿ ಸಿಗ್ತದೆ, ಹಾಗೆ ನಿರಂತರ ಆದಾಯ ಬರ್ತಾ ಇರ್ತದೆ. ಇದಲ್ಲದೆ ನೀವು ಹೊಸ ಹೊಸ ಕೃಷಿ ಅಂದ್ರೆ ನನ್ನ ಜಾಗದಲ್ಲಿ ತುಂಬಾ ವೆರೈಟಿ ಹಣ್ಣುಗಳು ಬೆಳೆಸಿದ್ದೇನೆ. ಹಣ್ಣುಗಳು ರಾಂಬುಟನ್ ಹಾಕಿದ್ದೇನೆ, ಮ್ಯಾಂಗೋಸ್ಟಿನ್ ಹಾಕಿದ್ದೇನೆ, ಬರೋಬ ಹಾಕಿದ್ದೇನೆ, ಸೆಂಥಾಲ್ ಹಾಕಿದ್ದೇನೆ, ಆಮೇಲೆ ಚೆರಿಗಳು ಕೆಲವು ವೆರೈಟಿ ಹಾಕಿದ್ದೇನೆ, ಸ್ವೀಟ್ ಕೊರಂಬಲ ಹಾಕಿದ್ದೇನೆ, ವಾಟರ್ ಆಪಲ್ ಒಂದು 12 ವೆರೈಟಿಗಳು ಉಂಟು, ಮಹಾರಾಷ್ಟ್ರದ ವೆರೈಟಿ ಒಂದು ಕರಂಡ್ ಅಂತ ಹಾಕಿದ್ದೇನೆ, ತುಂಬಾ ನಾನಾ ಜಾತಿಯ ತುಂಬಾ ಹಣ್ಣಿನ ಗಿಡಗಳು ಹಾಕಿದ್ದೇನೆ. ಹಣ್ಣುಗಳು ಫಸಲಿಗೆ ಬರ್ತಾ ಉಂಟು. ಈಗ ಏನಂದ್ರೆ ಅದಕ್ಕೆ ಮಂಗಗಳ ಕಾಟ ಭಯಂಕರ ಉಂಟು ಹಣ್ಣುಗಳಿಗೆ, ಅದು ಯಾವುದಕ್ಕೆ ಕ್ಯಾರೆ ಮಾಡುದಿಲ್ಲ. ಮೊನ್ನೊಮ್ಮೆ ನಾನು ಕೃಷಿ ಮೇಳದಲ್ಲಿ 3,800 ರೂಪಾಯಿ ಕೊಟ್ಟು ಒಂದು ಕೂಯಿಕೊಂಡು ಹೋಗಿದ್ದೇನೆ ಗರ್ನಲ್ಲಿಟ್ಟು ಹೊಡೆದಕ್ಕೆ. ನಾನು ಅದರಲ್ಲಿ ಗರ್ನಲ್ಲಿಟ್ಟು ಹೊಡೆದ ಬಹಳ ದೊಡ್ಡ ಶಬ್ದ ಬರ್ತದೆ, ಮಂಗ ಮರದ ತುದಿ ಮೇಲೆ ಹೋಗಿ ಕೆಳಗೆ ನನಗೆ ನೋಡ್ತಾನೆ, ನಾನು ಅಲ್ಲಿ ಇದ್ದೇನೆ ಹೋಗಿದ್ದೇನೆ ಅಂತ. ಯಾವುದಕ್ಕೆ ಹೆದರದಿಲ್ಲ ಅಂದರೆ ಗುಡ್ಡೆಯಲ್ಲಿ ಅದಕ್ಕೆ ತಿನ್ನಲಿಕ್ಕೆ ಎಂಥದ್ದು ಇಲ್ಲ, ಅದಕ್ಕೆ ಹಸಿವಿನ ಎದುರು ಅದಕ್ಕೆ ಹೆದರಿಕೆನೇ ಇಲ್ಲ. ಒಂದೊಂದು ಗುಂಪಿನಲ್ಲಿ 40-50 ಮಂಗಗಳು ಉಂಟು ನೋಡಿ, ಎಷ್ಟು ಉಪದ್ರ ಅಂದರೆ ಅದರದ್ದು ಸಿಯಾಳ ಸಿಗುವುದಿಲ್ಲ, ಪಪ್ಪಾಯಿ ಮಾಡಲಿಕ್ಕೆ ಇಲ್ಲ, ಪೈನಾಪಲ್ ಮಾಡಲಿಕ್ಕೆ ಇಲ್ಲ, ಇಷ್ಟೆಲ್ಲ ಉಪದ್ರ ಉಂಟು, ತರಕಾರಿ ಮಾಡಲಿಕ್ಕೆ ಇಲ್ಲ, ಮತ್ತು ವಾಟರ್ ಆಪಲ್ಗಳು ಒಂದು ಕೂಡ ಬಿಡುವುದಿಲ್ಲ. ಅಲ್ಲೊಂದು ರಿಸರ್ವ್ ಫಾರೆಸ್ಟ್ ಉಂಟು, ಅದರಲ್ಲಿ ತುಂಬ ಗೇರು ಹಣ್ಣು ಬೆಳೆಸ್ತಾರೆ. ಆ ತುಂಬ ಸಮಯದಲ್ಲಿ ಫುಲ್ಲು ಗೇರು ಹಣ್ಣು ಮತ್ತು ಹೆಬ್ಬಲಸ ಹೋಗುವಾಗ ಸ್ವಲ್ಪ ಕಾಟ ಕಡಿಮೆ. ಅದು ಮುಗಿದ ತಕ್ಷಣ ಇಡೀ ಅಡಿಕೆ ತೋಟದಲ್ಲಿ ಎಳತ್ತು ನಳ್ಳಿಯನ್ನು ಚಿಪಿ ಚಿಪಿ ಅಡಿಕೆ ಕೆಳಗೆ ಬಿಸಾಡೋದು. ಆ ರೀತಿ ಆದರೆ ರೈತನು ಬದುಕುವುದು ಹೇಗೆ? ಇದೆಲ್ಲ ಅರಣ್ಯದಲ್ಲಿ ಇರಬೇಕು, ಈ ಎಲ್ಲ ಹಣ್ಣಿನ ಗಿಡಗಳು ಅರಣ್ಯದಲ್ಲಿ ಇರಬೇಕು. ಬೈನ ಮರ ಇರಬೇಕು, ಹೆಬ್ಬಲಸ್ ಇರಬೇಕು, ಹಲಸು ಇರಬೇಕು, ನೇರಳೆ ಇರಬೇಕು, ಪೇರಳೆ ಇರಬೇಕು. ಮನುಷ್ಯನು ನನ್ನ ತೋಟದಲ್ಲಿ ಯಾವುದು ಹಣ್ಣಿನ ಬೆಳೆ ಮಾಡ್ತಾನೆ ಅಲ್ಲಿ ಮಾಡಬೇಕು. ವಾಟರ್ ಆಪಲಲ್ಲಿ ನಿರಂತರ ಡಿಸೆಂಬರಲ್ಲಿ ಹಣ್ಣಾಗಲಿಕ್ಕೆ ಸ್ಟಾರ್ಟ್ ಆದರೆ ಮೇ ಎಂಡ್ ಕೊನೆ ತನಕ ಇರ್ತದೆ. ಅಂಥದ್ದೊಂದು ಇದ್ದರೆ ಸ್ವಾದ ಅಲ್ಲಿ ಇರ್ಬೋದು ಅಂತ ನನ್ನ ಅನಿಸಿಕೆ. ಅಲ್ಲಿ ಈ ತರದ ಹಣ್ಣುಗಳ ಕೊರತೆಯಿಂದಾಗಿ ಅದು ಇಲ್ಲಿ ಬರುವುದು ಅಲ್ಲಿ ಈಗ ಅರಣ್ಯ ಎಲ್ಲ ನಾವು ನಾಶ ಮಾಡಿ. ಹೌದು, ಅಲ್ಲಿ ಇರುವುದು ಗಾಳಿ ಮತ್ತು ಅಕೀಶ ಎಂತ ಉಂಟು. ಹೌದು, ಎಂತ ಉಂಟು ಅಲ್ಲಿ? ಉದ್ದಕ್ಕೆ ನಾವು ಇಂತಹ ಕಾಡನ್ನು ಬೆಳೆಸಿದ್ರಿಂದಾಗಿ ಈಗ ಅವುಗಳಿಗೆ ಊಟಕ್ಕೆ ಇಲ್ಲದಿದ್ರೆ ಅವರು ಬರುವ ಎಂತ ಮಾಡುದು, ಕಾಡು ಬಿಟ್ಟು ನಾಡಿಗೆ ಬಂದಿದೆ. ಇದು ಒಂದು ವಿಷಯ. ನೀವೀಗ ಬೇರೆ ಬೇರೆ ರೀತಿಯ ಹಣ್ಣುಗಳನ್ನು ಬೆಳೆಸಿದ್ರಿ ಅಂತ ಹೇಳಿದ್ರೆ, ಈಗ ಬೇರೆ ದೇಶದ ಹಣ್ಣುಗಳನ್ನೆಲ್ಲ ಬೆಳೆಸ್ತೀವಿ. ಹೌದು, ಹೇಗೆ ಇದು ಈಗ ರಂಬುಟಾನ್? ಹೌದು, ರಂಬುಟಾನ್ ಅಂದ್ರೆ ನಾನು ಒಂದು ಕಡೆ ತೋಟದ ಒಂದು ದೊಡ್ಡ ರೈತರ ತೋಟಕ್ಕೆ ಹೋಗಿದ್ದೆ. ಅವರು ಹಣ್ಣಿನ ಇದರಲ್ಲಿ PhD ಮಾಡಿದ್ರು. ಅವರ ತೋಟ ಮರದಲ್ಲಿ ಹೋಗುವಾಗ ಅದು ಡಾಕ್ಟರ್ LC ಸೋನ್ಸ್ ಅಂತ, ಅವರಲ್ಲಿ ಇದು ಹಣ್ಣು ಏನಂತ ಕೇಳಿದೆ. ಅದು ರಂಬುಟಾನ್ ಅಂತ ಹೇಳಿದ್ರು. ರಂಬುಟಾನ್ ಅಂತ ಅದು ಎಂಥದ್ದು ಅಂತ ಹೇಳಿದೆ. ಅದು ಮಲೇಷ್ಯಾ ದೇಶದ ಹಣ್ಣು ಅಂತ. ಅದು ಇಲ್ಲಿ ಆಗ್ತದೆ, ಇಲ್ಲಿ ಆಗ್ತದೆ ನೋಡಿ, ಆಗಿದಲ್ಲ ನಮ್ಮ ಮರದಲ್ಲಿ. ಸರ್, ನನಗೆ ಅದರ ಬುಡದಲ್ಲಿ ಕರೆದುಕೊಂಡು ಹೋಗ್ಬೇಕಂತ ಹೇಳಿದೆ. ಕರೆದುಕೊಂಡು ಹೋದ್ರು. ಸರ್, ನನಗೆ ಒಂದು ಹಣ್ಣು ತಿನ್ನಲಿಕ್ಕೆ ಕುಡಿ ಅಂತ ಕೇಳಿದೆ. ಹಣ್ಣು ತಿನ್ನಲಿಕ್ಕೆ ಕೂಡ ಕೊಟ್ಟರು. ಭಾಳ ಆಸಕ್ತಿ ಇದೆ ಅವಾಗಲೇ. ಸರ್, ನನಗೆ ಒಂದು ಗಿಡ ಸಿಗ್ಬೋದು ಇದರದ್ದು ನೋಡಿ, ನಾವು ಗಿಡ ಕಸಿ ಕಟ್ಟಿದ್ದೇವೆ, ಒಂದು 2 ತಿಂಗಳು ಬೇಕು, ಈಗ ಬೇರು ಬರ್ತಾ ಉಂಟು, ಲ್ಯಾರಿಂಗ್ ಮಾಡಿದ್ದೇವೆ ನಾವು, ಅದನ್ನು ಮರದಿಂದ ಇಳಿಸಿ ಮತ್ತು ಬ್ಯಾಗಲ್ಲಿ ಹಾಕಬೇಕು, ಅಲ್ಲಿ ಸೆಟ್ಟಿಂಗ್ ಆಗಲಿಕ್ಕೆ 1 ತಿಂಗಳು ಬೇಕು, ನೀವು ಬನ್ನಿ ನಿಮಗೆ ಕೊಡ್ತೇನೆ ಅಂತ ಹೇಳಿದ್ರು. ಅವ್ರು ಗಿಡ ಕೊಟ್ಟರು. ನಾನು ಭಾಳ ಭಾಳ ಇದು ಜಾಗೃತೆಯಿಂದ ಮಗುವಿಗಿಂತ ಆರೋಗ್ಯ ಜಾಸ್ತಿ ಆ ಗಿಡಕ್ಕೆ ಮಾಡಿದ್ದೇನೆ. ಇದು ಮಲೇಷ್ಯಾ ದೇಶದ ಹಣ್ಣು ಅಂತ ಅಲ್ಲ, ಆ ತಮ್ಮ ನಮ್ಮ ಊರಲ್ಲಿ ಆಸುಪಾಸು ಯಾರ ಹತ್ರ ಕೂಡ ರಂಬುಟಾನ್ ಗಿಡ ಇರಲಿಲ್ಲ. ಇದು 1984 ಇಸ್ವಿಯಲ್ಲಿ ನಾನು ನಾಟಿ ಮಾಡಿದ ದಿವಸ ನೆನಪು ಉರ್ಲಿ ಅಂತ 2 ಅಕ್ಟೋಬರ್. ಈಗ ದೊಡ್ಡ ಮರವಾಗಿದೆ, ಸಾಧಾರಣ 2-3 ಕ್ವಿಂಟಲ್ ಒಂದೇ ಮರದಲ್ಲಿ ಹಣ್ಣಾಗ್ತದೆ ಈಗ. ಹೌದು ಹೌದು, ಮಡಿಕೇರಿಯಿಂದ ಒಬ್ಬರು ಸೈಂಟಿಸ್ಟ್ ನಮ್ಮ ತೋಟಕ್ಕೆ ಬಂದಿದ್ರು. ಅವರು ರಂಬುಟಾನ್ ಮರ ಅಂತ ನಂಬಲೇ ಇಲ್ಲ ಅವರು. ಅಷ್ಟು ದೊಡ್ಡ ಮರ ಇದೆಂತದ್ದು, ಇಷ್ಟು ದೊಡ್ಡ ಮರ ಆಗ್ತದೆ ರಂಬುಟಾನ್ ಅಂತ. ನೋಡಿ ಸರ್ ನೀವು ಅಂತ ಹೇಳಿದೆ. ಅವರು ಇನ್ನೊಬ್ಬ ಅವರು ಬಂದು ಅವರ ಜೀಪಿನ ಡ್ರೈವರನ್ನು ಕರೆದುಕೊಂಡು ಇನ್ನೊಬ್ಬರು ಸ್ಟಾಫನ್ನು ಕರೆದುಕೊಂಡು ನನ್ನನ್ನು ಆ ಬುಡದಲ್ಲಿ ನಿಲ್ಲಿಸಿ ಆ ಹಣ್ಣುಗಳ ಮರಗಳ ಫೋಟೋಲ ತರಿಸಿ ರಾಷ್ಟ್ರೀಯ ಹಣ್ಣುಗಳ ಸಮಾವೇಶದಲ್ಲಿ ಮಡಿಕೇರಿಯಲ್ಲಿ ನನಗೆ ಸನ್ಮಾನ ಮಾಡಿದ್ದಾರೆ ಆ ವ್ಯಕ್ತಿ. ಹೌದು, ಇದರಿಂದಾಗಿ ಅಲ್ಲ ಮಾಹಿತಿ ಅಂದ್ರೆ ಅದೇ ಒಂದು ರೇಡಿಯೋ, ಸಾಯಂಕಾಲ 6:50 ಒಂದು ರೇಡಿಯೋ ಕೇಳುವುದು, ಬೆಳಿಗ್ಗೆ TV ವೀಕ್ಷಣೆ ಮಾಡುವುದು, ಆನಂತರ ದಿನಪತ್ರಿಕೆ, ಅದು ಕೃಷಿಯಲ್ಲಿ ಯಾವುದು ದಿನಪತ್ರಿಕೆ ಮತ್ತು ವಾರಪತ್ರಿಕೆ ಉಂಟು, ಮಾಸಿಕ ಪತ್ರಿಕೆ ಉಂಟು, ಅದು ಎಲ್ಲ ತರಿಸ್ತೇನೆ ನನ್ನ ಮನೆಯಲ್ಲಿ, ಅದು ಓದ್ತೇನೆ. ಅದರಲ್ಲಿ ಕೆಲವು ಸಲ ನಂಬರ್ ಇರ್ತದೆ, ಅದು ಹುಡುಕಿಕೊಂಡು ಅವರ ಮನೆಗೆ ಹೋಗ್ತೇನೆ. ಅಲ್ಲಿ ಅವರು ಕೆಲವು ವಿಚಾರಣೆ ಹೇಳ್ತಾರೆ ಮತ್ತು ಬೆಳೆದ್ರೆ ಮಾಹಿತಿ ಕೊಡ್ತಾರೆ, ಮತ್ತು ಆಟೋಮೆಟಿಕ್ಕಾಗಿ ನನಗೆ ತನ್ನಷ್ಟಕ್ಕೆ ಬೆಳೆಯೋಕ್ಕೂ ನನಗೆ ಮಾಹಿತಿ ಬಂತು. ಈಗ ಮ್ಯಾಂಗೋಸ್ಟೀನು ತುಂಬ ಗಿಡ ನೆಟ್ಟಿದ್ದೇನೆ, ರಂಬುಟಾನ್ ತುಂಬ ಗಿಡ ನೆಟ್ಟಿದ್ದೇನೆ. ಮೆಂದಿ ಸಾನ್ಸ್ ಫಾರ್ಮ್ ಅಂತ ತಂದದ್ದು ಫಸ್ಟ್ಗೆ, ಅಲ್ಲಿ ಅವರ ತೋಟದಲ್ಲೇ ಮರ ನೋಡಿದ್ದು, ಅವರ ತೋಟದಲ್ಲೇ ಹಣ್ಣು ತಿಂದದ್ದು, ಅಲ್ಲಿಂದ ಗಿಡ ತಂದು ನಾಟಿ ಮಾಡಿದ್ದೆ. ಈಗ ಹೊಸ್ತು ಹಣ್ಣು ನನ್ನ ತೋಟದಲ್ಲಿ ಫಸಲು ಬರ್ತಾ ಉಂಟು, ಅದು ಅಬಿಯು ಅಂತ, ಭಾಳ ಒಳ್ಳೆ ಹಣ್ಣು ಅದು. ಹೊರಗಡೆ ನೋಡುವಾಗ ಜೀರಿಗೆ ಹಣ್ಣು ಥರ ಉಂಟು, ಹಳದಿ ಬಣ್ಣದ್ದು, ಅದು ಜೀರಿಗೆ ಬಣ್ಣ ತುಳು ಭಾಷೆಯಲ್ಲಿ ಜಾರಿಗೆಕಾಯಿ ಅಂತ ಹೇಳ್ತಾರೆ. ಒಳಗಡೆ ಒಳ್ಳೆ ಪಲ್ಪು, ಚಿಕ್ಕು ಥರ ಪಲ್ಪು, ಒಳಗಡೆ ಮಾವು ಮತ್ತು ಅನನಸು ಪರಮಳ, ಒಂದು ತಿಂದವರು ಪುನಃ ಕೇಳಿಗೇಳಿ ತಿಂತಾರೆ. ಹಾಂ, ಭಾಳ ಸುಲಭದಲ್ಲಿ ಬೆಳೆಯುವಂಥದ್ದು ಗಿಡ ಅದು. ಇಲ್ಲಿದ್ದೇ ಗಿಡವದು, ಬಹುಶಃ ಅದು ಸೌತ್ ಅಮೆರಿಕದ್ದು ಇರಬೇಕು ಅದನ್ನು. ಹಾಂ, ಮತ್ತೆ ಜಬಟಿಗೆ ಕಾಬು ಬೆಳೆಸ್ತೇನೆ ಹಣ್ಣು. ಹಾಂ, ದ್ರಾಕ್ಷ ಥರ ಒಂದು ಹಣ್ಣು, ಚಿಕ್ಕ ಗಿಡದಲ್ಲಿ ಹಣ್ಣು ಆಗಿದೆ, ಭಾಳ ಸ್ವೀಟ್ ಹಣ್ಣು. ಮತ್ತು ಈ ಹಣ್ಣೆಲ್ಲ ತಿಂದರೆ ಉಂಟಲ್ಲ, ನಮ್ಮ ಮಾರ್ಕೆಟ್ದು ಆ್ಯಪಲ್ ಕೂಡ ಬೇಡ, ದಾಳಿಂಬೆ ಕೂಡ ಬೇಡ, ದ್ರಾಕ್ಷಿಯೂ ಕೂಡ ಬೇಡ. ಪ್ರತಿಯೊಬ್ಬರಿಗೆ ಅವಕಾಶ ಉಂಟು ಹಣ್ಣಿನ ಗಿಡ ನೆಡಲಿಕ್ಕೆ, ಭಾಳ ಸುಲಭದಲ್ಲಿ ಆಗ್ತದೆ. ಸಾವಯವದಲ್ಲಿ ಬೆಳಿಬೇಕು, ರಾಸಾಯನಿಕ ಕೊಟ್ಟು ಅಭ್ಯಾಸನೇ ಮಾಡಬಾರ್ದು ಗಿಡಗಳಿಗೆ. ಇದಕ್ಕೆ ಎಷ್ಟು ನೀವು ಗೊಬ್ಬರ ಇಂಥದ್ದೆಲ್ಲ ಹಾಕ್ತೀವಿ? ಅಲ್ಲ, ಸ್ವಲ್ಪ ಸ್ವಲ್ಪ ಕೊಡುವುದು, ಅದಕ್ಕೆ ಸ್ವಲ್ಪ ಒಂದು ಒಂದೂವರೆ ಅಡಿ ಅಗಲ ಒಂದೂವರೆ ಗುಂಡಿ ಮಾಡಿ ಕಂಪೋಸ್ಟ್ ಹಾಕಿ ತುಂಬಿಸುವುದು, ಅದರ ಮೇಲೆ ಗಿಡ ನೆಡುವುದು, ಸ್ವಲ್ಪ ಮಲ್ಚಿಂಗ್ ಮಾಡುವುದು, ವಾರಕ್ಕೊಮ್ಮೆ ನೀರು ಕೊಡುವುದು, 15 ದಿವಸಕ್ಕೊಮ್ಮೆ ಸಾಧಾರಣ ಒಂದೊಂದು ಮುಷ್ಟಿ ಹರಳಿಂಡಿ ಕೊಡುವುದು, ಅದು ಇಲ್ಲಂತಾದರೆ ಗೊಬ್ಬರ ಕೆಲಸ ಸ್ವಲ್ಪ ಸ್ಲರಿ ಕೊಡುವುದು ಅಷ್ಟೇ ಸಾಕು, ಬೆಳೆ ಎಂಥದ್ದು ಬೇಡ, ಅದಕ್ಕೆ ತನ್ನಷ್ಟಕ್ಕೆ ಫಲ ಬರ್ತದೆ ಅದು. ಇದರಲ್ಲಿ ಏನಾದರೂ ತೊಂದರೆ ಆದದ್ದು ಉಂಟಾಗಿ? ಇಲ್ಲಪ್ಪ, ಏನು ತೊಂದರೆ ಆಗೋದಿಲ್ಲ. ಈಗ ನಾನು ಕೆಲವರಿಗೆ ಆಸಕ್ತಿ ಇದ್ದವರೆ ನಾನು ಮಾಡಿದ ಗಿಡ ಉಚಿತವಾಗಿ ಕೊಡ್ತೇನೆ. ಅವ್ರು ಕೆಲಸ ಎಲ್ಲ ನನ್ನ ಹತ್ರ ಕೇಳುದು ಉಂಟು, ಇದು ಎಷ್ಟು ವರ್ಷದಲ್ಲಿ ಫಸಲು ಬರ್ತದಂತ. ಅಲ್ಲ, ಇದು ಎಷ್ಟು ವರ್ಷದಲ್ಲಿ ಫಸಲು ಬರ್ತದಂತ ನೀವು ಕೇಳುವುದಲ್ಲ, ವರ್ಷದಲ್ಲಿ ನಾನು ಎಷ್ಟು ಸಲ ಅದರ ಬುಡಕ್ಕೆ ಹೋಗಿದಂತ ಆ ವಿಷಯ ಕೇಳಬೇಕು ಅಂತ ಹೇಳುದು. ಅಂತ ಹೇಳಿದ್ರೆ ನೀವು ಎಷ್ಟು ಒಳ್ಳೆಯ ರೀತಿಯಲ್ಲಿ ಅದನ್ನು ಸಾಕ್ತೀರೋ ಹೌದು, ಹಾಗೆ ಅದು ಫಸಲು ಕೊಡ್ತದೆ. ಹೌದು ನೋಡಿ, ಮುಸುಂಬಿ ಇಲ್ಲಿ ಆಗ್ತಾ ಇಲ್ಲ ಅಂತ ಹೇಳ್ತಾರೆ, ಮುಸುಂಬಿ ಕೂಡ ನಮ್ಮ ತೋಟದಲ್ಲಿ ಆಗ್ತದೆ. ಎಷ್ಟು ಜನ ನನ್ನ ತೋಟದಲ್ಲಿ ನೋಡಿ ಮುಸುಂಬಿ ಗಿಡ ನೆಟ್ಟಿದ್ದಾರೆ ಈಗ. ಭಾಳ ಸುಲಭದಲ್ಲಿ ಆಗ್ತದೆ, ಸುಡು ಬಿಸಿಲು ಬೇಕು ಅದಕ್ಕೆ. ಮುಸುಂಬಿಗೆ ಒಳ್ಳೆ ಸ್ವೀಟ್ ಬರ್ತದೆ, ಧಾರಾಳ ನೀರು ಕೊಡಬಾರ್ದು, ಮತ್ತೆ ಚಳಿ ಸೂರ್ಯಾಸನ ಆ ಗಿಡಗಳಿಗೆ ನೀರು ಕೊಡಬಾರ್ದು, ಹೂ ಬರುವುದಿಲ್ಲ. ಒಂದು ವೇಳೆ ಹೂ ಬಂದರೆ ನೀರು ಜಾಸ್ತಿ ಕೊಟ್ಟರೆ ಹುಳಿ ಆಗ್ತದೆ. ಇದಕ್ಕೆ ಪೊಟ್ಯಾಶಿ ಅಂಶದ ಬದಲಿಗೆ ಒಲೆ ಬೂದಿಯನ್ನು ಕೊಡಬೇಕು, ಒಳ್ಳೆ ಬರ್ತದೆ. ಅದಲ್ಲದೆ ಬೇರೆ ಹಣ್ಣುಗಳನ್ನು ಬೆಳೆಸಿ? ಅದು ಬೇರೆ ಪ್ರಯೋಗಕ್ಕೆ ಆ್ಯಪಲ್ ಮಾಡಿದ್ದೇನೆ, ಮೂರು ವರ್ಷ ಬೆಳೆಸ್ತೇನೆ. ಅದು ಕೂಡ ಒಬ್ಬರ ಫ್ರೆಂಡ್ ಒಟ್ಟಿಗೆ ಶಿಮ್ಲಾ ತರಕವರೆಗೆ ಹೋಗಿದ್ದೇನೆ. ಹೌದು, ಅಲ್ಲಿ ತೋಟ ಎಲ್ಲ ಹೋಗಿ ಎಲ್ಲ ನೋಡಿ, ಇದೊಂದು ಹುಚ್ಚು, ಅದು ಬೇಕಂತ ತೋಟ ಮಾಡಿದಲ್ಲ, ನನ್ನ ತೋಟದಲ್ಲಿ ನೆಡಲೇಬೇಕಂತ. ಆದ್ರೆ ಚಳಿ ಬರುವಾಗ ಗಿಡ ಬಹಳ ಚೆನ್ನಾಗಿ ಬರ್ತದೆ, ಎಲೆಗಳು ಎಲ್ಲ ಉದುರಿ ಹೂಗಳು ಬಹಳ ಚೆನ್ನಾಗಿ ಬರ್ತದೆ. ಸ್ವಲ್ಪ ಬೇಸಿಗೆ ಬಂದರೆ ಸಾಕು, ಮೇಲಿಂದ ಸತ್ತು ಸತ್ತು ಸತ್ತು ಕೊನೆಗೆ ಬೋರರ್ ಬಂದು ಗಿಡ ಸತ್ತೇ ಹೋಗ್ತದೆ. ಮೂರು ಸಲ ಕೂಡ ಹಾಗೇನಾಗುತ್ತೆ, ಇದು ಅದರ ಆಸೆ ಬಿಟ್ಟು ಬಿಟ್ಟಿದ್ದೇನೆ ಈಗ. ಈಗ ಆ್ಯಪಲ್ನ ಆಸೆ ಇಲ್ಲ? ಇಲ್ಲ ಇಲ್ಲ. ಹಾಗೆ ಬೇರೆ ಗಿಡಗಳ ಪ್ರಯೋಗ ಮಾಡಿದ್ದೀನಿ? ಹೌದು, ಬೇರೆ ಗಿಡ ಪ್ರಯೋಗ ಮಾಡಿದ್ದೇನೆ. ಅದೊಂದು ಯಾವುದು, ಕೆಲ ವೆರೈಟಿ ಚೆರಿಗಳು ಉಂಟು, ಮತ್ತೊಂದು ಮರಂಗ ಅಂತ ಒಂದು ಹಣ್ಣು ಉಂಟು, ಹೆಬ್ಬಲು ಸದರ ಒಂದು ಹಣ್ಣು, ಅದನ್ನೊಂದು ಬೆಳೆಸಿದ್ದೇನೆ. ಇದು ಆಗುವ ನಿರೀಕ್ಷೆಯಲ್ಲಿ ಇದೆ. ಹಲಸು ಒಂದು ತುಂಬ ವೆರೈಟಿ ಹಾಕಿದ್ದೇನೆ. ಯಾವ್ಯಾವ ವೆರೈಟಿ? ಅದು ಇಲ್ಲಿದ್ದಲ್ಲ, ಎಲ್ಲ ಮಲೇಷ್ಯಾ ದೇಶಗಳು, ವಿಯೆಟ್ನಾಮ್ ಸೂಪರ್ ಅರ್ಲಿ, J33, ಡೆಂಗ್ ಸೂರ್ಯ, ಮತ್ತು ಪ್ರಕಾಶ್ ಚಂದ್ರ, ಇಂಥದ್ದೆಲ್ಲ ವೆರೈಟಿ ವೆರೈಟಿ. ಒಂದೇ ವರ್ಷದಲ್ಲಿ ಆಗ್ತದೆ ಕಾಯಿ, ಎರಡು ವರ್ಷದಲ್ಲಿ ಫಸಲು ಬರ್ತದೆ, ಆಗಲಿಕ್ಕೆ ಬಿಡಬಾರ್ದು. ಒಂದು ವೇಳೆ ಕಾಯಿ ಬಿಟ್ಟರೆ ಗಿಡ ಸತ್ತು ಹೋಗ್ತದೆ, ಅದಕ್ಕೆ ತಾಕತ್ತು ಸಾಕಾಗುವುದಿಲ್ಲ, ಎಳತ್ತು ಗುಜ್ಜನ್ನು ತೆಗೆದು ಪಲ್ಯ ಮಾಡಬೇಕು. ಹಾಗಿದ್ರೆ ಅದೆಲ್ಲ ಬೆಳೀತದೆ, ಗಿಡ ಬೆಳೀತದೆ. ಮೂರು ವರ್ಷ ನಂತರ ಒಂದೊಂದು ಕಾಯಿ ಬಿಡಬೇಕು, ಆಗುವಾಗ ಗೊಂಚಲು ಗೊಂಚಲಾಗ್ತದೆ. ಮೂರು ವರ್ಷ ನಂತರ ಒಂದೊಂದು ಕಾಯಿ ಬಿಡಬೇಕು ಗಿಡದ ಬೆಳವಣಿಗೆಗೆ. ಕಾಯಿ ಕೂಡ ಸೈಜ್ ಒಳ್ಳೆ ಬರ್ತದೆ, ದಪ್ಪ ಸೊಳ್ಳೆ ಬರ್ತದೆ. ಕೆಲವರು ತುಂಬ ಆಸೆಗೆ ಕೈ ಹೋಗುವುದಿಲ್ಲ ತೆಗೀಲಿಕ್ಕೆ, ಆ ರೀತಿ ಎಲ್ಲ ಬಿಡಲೇಬಾರದು ಅಂತ ಹೇಳಿದ್ರೆ ಗಿಡವನ್ನು ಯಾವ ರೀತಿ ಸಾಕಬೇಕು? ಹೌದು ಬೇಕು. ಹೌದು, ಈಗ ಈ ಹಲಸುಗಳನ್ನು ಗಿಡಗಳನ್ನೆಲ್ಲ ಎಲ್ಲಿಂದ ತಂದು ನೆಟ್ಟದ್ದು ನೀವು? ಅದು ಹೋಮ್ ಕೇರಳದ ಒಂದು ನರ್ಸರಿ ಇದೆ, ಹೋಮ್ ಗುರು ಸ್ಟ್ಯಾಂಡರ್ಡ್ ನರ್ಸರಿ. ಅಲ್ಲಿ ನಾನು ನನ್ನ ಮಿತ್ರರೊಂದಿಗೆ ಹೋಗಿದ್ದೆ, ಭಾಳ ದೊಡ್ಡ ನರ್ಸರಿ, ಎಲ್ಲ ಸ್ಟ್ಯಾಂಡರ್ಡ್ ಗಿಡಗಳು. ಮತ್ತು ಅಲ್ಲಿ ತಾಯಿ ಮರಗಳು ಉಂಟು, ಆ ತಾಯಿ ಮರಗಳು ಅದರ ಫಸಲೆಲ್ಲ ನೋಡಿ ಈ ಗಿಡಗಳು ತಗೊಂಡಿದ್ದೆ. ಗಿಡಗಳೆಲ್ಲ ದುಬಾರಿ ಗಿಡಗಳು, ಮಾತ್ರ ಒಂದು 400-450 ಹಾಗೆಲ್ಲ ರೇಟ್ ಉಂಟು ಅದಕ್ಕೆ. ಅದು ಸಾಮಾನ್ಯ ಇಲ್ಲಿ ಬದುಕ್ತದೆ? ಎಲ್ಲ ಎಲ್ಲ ಒಂದು ಕೂಡ ಸಾಯಲಿಲ್ಲ, ಎಲ್ಲ ಬದುಕಿದೆ. ಈಗ ಒಬ್ಬ ಸಾವಯವ ಕೃಷಿಯಲ್ಲಿ ಇಡೀ ನಮ್ಮ ಜೀವನ ನಡೆಸಬಹುದು ಅಂತ ನಿಮಗೆ ಅನ್ನಿಸ್ತದೆ? ಖಂಡಿತ. ನೋಡಿ, ನಾನು ನನ್ನ ಸಣ್ಣ ಜಾಗದಲ್ಲಿ 2-3 ಮಕ್ಕಳಿಗೆ ಇಂಜಿನಿಯರ್ ಕಲಿಸಿದ್ದೇನೆ ನಾನು. ಅವರು ಕೃಷಿಯಲ್ಲಿ ಇಳಿಬೇಕಂತ ನನಗೆ ತುಂಬ ಆಸೆ ಇತ್ತು, ಆದರೆ ಒಪ್ಪಲಿಲ್ಲ ಅವರು ಅದಕ್ಕೆ. ಹಾಗೆ ಸಣ್ಣ ಪ್ರಾಯದಿಂದಲೇ ನಾನು ಅವರಿಗೆ ಪಂಪ್ ಚಾಲು ಮಾಡಲಿಕ್ಕೆ ಹೇಳ್ತಿದ್ದೆ, ಸ್ಪ್ರಿಂಕ್ಲರ್ ಹಾಕ್ಲಿಕ್ಕೆ ಹೇಳಿ, ಯಾಕೆ ಕೃಷಿದ ಅನುಭವ ಅವರಿಗೆ ಬರಬೇಕಂತ. ಗುಡ್ಡೆಯಲ್ಲಿ ಗೇರು ಬೀಜ ಇತ್ತು, ನೋಡಿ ಅಲ್ಲಿ ಗೇರು ಬೀಜ ಬಿದ್ದಿದೆ, ನೀವು ಹೆಕ್ಕಿ ತರಬೇಕು, ಅದು ದುಡ್ಡು ನಿಮಗೆ ಅಂತ ಓಡಿ ಹೋಗ್ತಿದ್ರು, ಆ ದುಡ್ಡು ನಿಮಗೆ ಅಂತ ಹೇಳುವ ಜನ. ಮತ್ತು ಕೊನೆಗೆ ಅವರಿಗೆ ದುಡ್ಡು ಆಯಿತು, ಎಲ್ಲ ಆಯಿತು, ಮತ್ತು ಎಲ್ಲರೂ ಕಲಿಯುವಾಗ ನಾವು ಇಂಜಿನಿಯರ್ ಮಾಡ್ತೇವೆ, ಅಗ್ರಿಕಲ್ಚರ್ BSc ಮಾಡಬೇಕಂತ ನನಗೆ ತುಂಬ ಆಸೆ ಇತ್ತು, ಮಾಡಲಿಲ್ಲ ಅವರು. ಈಗ ಅವರು ಒಳ್ಳೆ ಕೆಲಸದಲ್ಲಿದ್ದಾರೆ. ನನ್ನ ಕೃಷಿ ಜೀವನವನ್ನು ಇನ್ನೂ ಕೂಡ ಬಿಡಲಿಲ್ಲ. ಈಗ ನಾನು ಕೃಷಿ ಬಗ್ಗೆ ತುಂಬ ಜನರಿಗೆ ಮಾಹಿತಿ ಕೊಡಲಿಕ್ಕೆ ಹೋಗ್ತೇನೆ. NSS ಕ್ಯಾಂಪಿಗೆ ನನಗೆ ತುಂಬ ಸಲ ಕರೆದಿದ್ದಾರೆ. ಶಾಲೆ ಮಕ್ಕಳಿಗೆಲ್ಲ ಕೃಷಿ ಬಗ್ಗೆ, ಸಾವಯವ ಬಗ್ಗೆ ಎಲ್ಲ ಮಾಹಿತಿ ಎಲ್ಲ ಕೊಟ್ಟಿದ್ದೇನೆ. ಈಗ ಅವರೆಲ್ಲ ಬಂದು ನಿಮ್ಮಲ್ಲಿ ಬಂದು ನೋಡಲ್ಲ? ಶಾಲೆ ಮಕ್ಕಳು 2-3 ಸಲ ಬಂದು ನೋಡಿದ್ದಾರೆ, ಮತ್ತು ಮಕ್ಕಳಿಗೆ ಭಾಳ ಖುಷಿ ಅದು. ಅವರು ನಾನು ಸೆಗಣಿಗೆ ಕೈ ಆಗೋಗಿಸ್ ಅಂತ ಹೇಳಿದ್ದಾರೆ ಅವರು. ಅದಕ್ಕೆ ಶಾಲೆ ಮಕ್ಕಳೆಲ್ಲ ಹೇಳಿದ್ರು, ನೋಡಿ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಗಾದೆ ಹೇಳ್ತಾರೆ ಅದೇ ಅಂತ ಅವರು ಮಕ್ಕಳಿಗೆ ಹೇಳಿದರು. ಮಕ್ಕಳಿಗೆ ಖುಷಿ ಆಯಿತು, ಆ ಮಕ್ಕಳು ನಮ್ಮ ತೋಟಕ್ಕೆ ಬಂದರು, ಅವ್ರು ಸಾವಯವ ಬಾಳೆಹಣ್ಣು ತಿನ್ನಲಿಕ್ಕೆ ಕೊಟ್ಟೆ, ಮತ್ತು ನಮ್ಮ ತೋಟದಲ್ಲಿ ಆದದ್ದೇ ಪುನರ್ಪುಳಿಯ ಜ್ಯೂಸ್ ಅವ್ರಿಗೆ ಕುಡಿಯಲಿಕ್ಕೆ ಕೊಟ್ಟೆ, ಭಾಳ ಖುಷಿ ಆಯಿತು ಮಕ್ಕಳಿಗೆ. ಮತ್ತು ಶಿಕ್ಷಕರಿಗಳು ಭಾಳ ಎಲ್ಲ ಖುಷಿ ಆಯಿತು. ಸಮಗ್ರವಾಗಿ ಒಂದು ಕೃಷಿಯನ್ನು ಮಾಡಬೇಕು ಅಂತ ಇದ್ದರೆ ಎಷ್ಟು ಜಾಗ ಬೇಕು ಅಂತ? ಅಲ್ಲ, ಒಂದು ಎಕರೆಯಲ್ಲಿ ಕೂಡ ಧಾರಾಳ ಮಾಡಬಹುದು, ಅರ್ಧ ಎಕರೆ ಇದ್ದರೂ ಕೂಡ ಇಬ್ಬರದ ಜೀವನ ಆರಾಮದಲ್ಲಿ ಮಾಡ್ಬೋದು. ಒಂದು ಇಂಚು ಜಾಗ ಬಿಡಬಾರದು. ನೋಡಿ, ನೀರು ಇರುವ ಜಾಗಕ್ಕೆ ಸ್ವಲ್ಪ ಹಣ್ಣುಗಳ, ಸ್ವಲ್ಪ ಅಡಿಕೆನ, ಸ್ವಲ್ಪ ಕೋಕೋನ, ಕಾಳು ಮೆಣಸು ಭಾಳ ಹಾಕ್ಬೋದು. ಅಲ್ಲಿ ಸ್ವಲ್ಪ ಜಾಗ ಖಾಲಿದ್ದರೆ ಗೆಡ್ಡೆಗೆಣಸು ಬೆಳೆಸ್ಬೋದು. ಗೆಡ್ಡೆಗೆಣಸಿಗೆ ಒಳ್ಳೆ ರೇಟ್ ಉಂಟು, ಅದು ಕೆಸು ಗೆಡ್ಡೆಗಳು ಉಂಟು ಮಾರ್ಕೆಟಲ್ಲಿ, ಎಷ್ಟು 80 ರೂಪಾಯಿ ರೇಟ್ ಉಂಟು. ಒಂದು ಗಿಡ ಒಳ್ಳೆ ಮಾಡಿ ಪೋಷಣೆ ಮಾಡಿದರೆ ಒಂದು ಗಿಡದಲ್ಲಿ 1 ಕೆಜಿ 2 ಕೆಜಿ ಗೆಡ್ಡೆಗಳು ಸಿಗ್ತದೆ. ಏನು ನಿರ್ವಹಣೆ ಬೇಡ, ಅದಕ್ಕೆ ಆರಾಮದಲ್ಲಿ ಜೀವನ ಮಾಡ್ಬೋದು. ನೋಡಿ, ನಾನು ಒಂದು ಕಡೆಯಲ್ಲಿ ಹೋದೆ, ಒಂದು ಕಡೆಯಲ್ಲಿ ಹೋಗುವಾಗ ಒಬ್ಬ ರೈತರು ಒಬ್ಬರ ಮನೆಗೆ ಬಂದಿದ್ದರು. ನನಗೆ ಶಾಲೆಗೆ ಫೀಸ್ ಕಟ್ಟಲಿಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ನನಗೆ ನೀವು 1,000 ಸಾಲ ಕೊಡಿ, ಆಮೇಲೆ ಕೊಡ್ತೇನೆ, ನನ್ನ ಜಾಗವನ್ನು ನಾನು ಮಾರಾಟ ಮಾಡ್ತೇನೆ ಅಂತ ಹೇಳಿದರು. ಅದಕ್ಕೆ ಅವರು ಹೇಳಿದ್ರು, ನೋಡಿ ಜಾಗ ಮಾರಾಟ ಬೇಡಿ, ದುಡ್ಡು ಹೋಯಿತು, ನಿಮ್ಮ ಜಾಗ ಹೋಯಿತು, 10,000 ಸಾಲ ಅಲ್ಲ ನಿಮಗೆ ನಾನು ಕೊಡ್ತೇನೆ. ನೀವು ಫಸ್ಟಿಗೆ ಮನೆಗೆ ಹೋಗಿ ಫಸ್ಟಿಗೆ ನೀವು ಹರಿವೆ ಮಾಡಿ, ಅಲ್ಪಾವಧಿ ಹರಿವೆ ಬೀಜ ನಿಮಗೆ ಬಿತ್ತಿ 22 ದಿವಸದಲ್ಲಿ ನಿಮಗೆ ಕಟಾವಿಗೆ ಬರ್ತದೆ. ಆನಂತರ ಅಲ್ಪ ಸಮಯದ ತರಕಾರಿ ಗಡ್ಡೆ ಮಾಡಿ, ಸೌತೆ ಮಾಡಿ, ಮುಳ್ಳು ಸೌತೆ ಮಾಡಿ, ಅಲಸಂಡೆ ಮಾಡಿ, ಇದು ಮಾಡಿ, ಆಮೇಲೆ ದೀರ್ಘಾವಧಿಗೆ ಹೋಗಿ ಬಾಳೆ ಮಾಡಿ, ಅಡಿಕೆ ಆಮೇಲೆ ಮಾಡಿ, ಇದರಲ್ಲಿ ನಿಮಗೆ ಮತ್ತು ಬೇಕಾದಷ್ಟು ನಿಮಗೆ ಬಾವಿ ಮಾಡಲಿಕ್ಕೆ, ಪಂಪ್ ಮಾಡಲಿಕ್ಕೆ ಇದರಲ್ಲಿ ದುಡ್ಡು ಸಿಗ್ತದೆ. ಶ್ರಮವೇ ಬಡತನ ಅಳಿಸಲು ಸಾಧನ. ಅವರು ಪ್ರಾಯದವರು, ಅವರು ಯುವಕರಿಗೆ ಹೇಳಿದ ಮಾತು ಅದು. ಈಗ 2 ಕೋಟಿ ರೂಪಾಯಿದು ಆಸ್ತಿ ಅದು, 2 ಎಕರೆ ಜಾಗ ಅಂತ ಹೇಳಿದ್ರೆ ನಮ್ಮ ಶ್ರಮದಿಂದ ನಾವು ಖಂಡಿತ ನಾವು ಮಾಡಬಹುದು. ಅವರೇ, ನಿಮ್ಮನ್ನು ಯಾರಾದರೂ ಕೂಡ ಸಂಪರ್ಕಿಸಬೇಕು ಅಂದ್ರೆ ನಿಮ್ಮ ಮೊಬೈಲ್ ಫೋನ್ ನಂಬರ್ ಕೊಡಬಹುದು? ನನ್ನ ಫೋನ್ ನಂಬರ್ 9449471542. ಇನ್ನೊಂದ್ಸಲ ಹೇಳಿ, 9449471542. ನನಗೆ ಯಾರಾದರೂ ಫೋನ್ ಮಾಡೋದಾದರೆ ಬೆಳಿಗ್ಗೆ 7:30 ನಂತರ ಫೋನ್ ಮಾಡಬೇಕು. ಮನೆಯಲ್ಲಿ ಫೋನ್ ಸಿಗ್ತಾ ಇಲ್ಲ, ನಾನು ಸೊಸೈಟಿಗೆ ಹಾಲು ತಕ್ಕೊಂಡು ಹೋಗುವಾಗ ನನಗೆ ಫೋನ್ ಸಿಗ್ತದೆ. 7:30 to 8:30 ತನಕೊಳಗೆ ಫೋನ್ ಮಾಡಬೇಕು. ರಾತ್ರಿ 8:30 ನಂತರ ಫೋನ್ ಮಾಡಬೇಕು. ಆಮೇಲೆ ಸ್ವಲ್ಪ ನಾನು ಫೋನಲ್ಲಿ ಮಾತಾಡಲಿಕ್ಕೆ ಮನೆಯಿಂದ ಮೇಲೆ ಗುಡ್ಡಕ್ಕೆ ಹೋಗ್ತೇನೆ. ಆವಾಗ 8:00 to 8:30 ತನಕ ಮಾಡಿದ್ರೆ ನನಗೆ ಫೋನ್ ಸಿಗ್ತದೆ. ಒಳ್ಳೆಯದು ಎಡ್ವರ್ಡ್ ರೆಬೆಲ್ ಅವರೇ, ಮುಖ್ಯವಾಗಿ ನಿಮ್ಮ ಒಂದು ತರಕಾರಿ ಕೃಷಿ, ಅದೇ ರೀತಿಯಲ್ಲಿ ಸಾವಯವ ಕೃಷಿ ಯಾವ ರೀತಿಯಲ್ಲಿ ಪೂರಕ ಒಬ್ಬ ರೈತರಿಗೆ, ಮತ್ತು ಇದರಿಂದಲೇ ನಾವು ಜೀವನವನ್ನು ಹೇಗೆ ಸಾಗಿಸ್ಬೋದು ಅನ್ನೋದಕ್ಕೆ ನೀವು ಮಾದರಿಯಾಗಿದ್ದೀರಿ, ಜೊತೆಗೆ ಆ ಎಲ್ಲ ಅನುಭವವನ್ನು ಕೂಡ ಹೇಳಿದ್ದೀರಿ. ಇಲ್ಲಿಯವರೆಗೆ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಾವಯವ ಕೃಷಿ ಕುರಿತು ತಾಕೋಡೆಯ ಎಡ್ವರ್ಡ್ ರೆಬೆಲ್ಲೋ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು PS ಸೂರ್ಯನಾರಾಯಣ ಭಟ್. ಪ್ರಾಯೋಜಕತ್ವ ಕಾರ್ಯಕ್ರಮದ ಅಡಿಯಲ್ಲಿ ಪಾಲನೆ ಮತ್ತು ರಕ್ಷಣೆ ಅಗತ್ಯ ಇರುವ ಮಕ್ಕಳು ಕುಟುಂಬದ ವ್ಯವಸ್ಥೆಯಲ್ಲಿಯೇ ಮುಂದುವರಿಯಲು, ಅವರ ಶಿಕ್ಷಣ, ಆರೋಗ್ಯ, ಬೆಳವಣಿಗೆಯ ಅಗತ್ಯಗಳನ್ನು ಪೂರೈಸಲು ಮಾಸಿಕ 4,000 ರೂಪಾಯಿಗಳ ಆರ್ಥಿಕ ಬೆಂಬಲ ನೀಡಲಾಗುತ್ತದೆ. ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಬೆಂಗಳೂರು. ಇವರ ಪ್ರಕಟಣೆ. ವಿಶೇಷ ಪಾಲನಾ ಯೋಜನೆಯ ಅಡಿಯಲ್ಲಿ HIV ಸೋಂಕಿತ ಮತ್ತು ಬಾಧಿತ ಮಕ್ಕಳ ಪೋಷಣೆಗಾಗಿ ಮಾಸಿಕ 1,000 ರೂಪಾಯಿಗಳ ಆರ್ಥಿಕ ನೆರವು ನೀಡಲಾಗುತ್ತದೆ. ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಬೆಂಗಳೂರು. ಇವರ ಪ್ರಕಟಣೆ. ನಮಸ್ಕಾರ, ನಾನು ನಿಮ್ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನು ಗಾಯಕಿ BR ಛಾಯಾ. ನಾನು ನಿಮ್ಮ ಸುಧಾಮೂರ್ತಿ. ನಾನು ಬಿಜಯಶ್ರೀ. ನಾನು ಸ್ನೇಹಲ್ R IAS. ಇವರೆಲ್ಲ ಅಸಾಧ್ಯವನ್ನು ಸಾಧ್ಯ ಮಾಡಿದ ಸರ್ವಶ್ರೇಷ್ಠ ಸಾಧಕಿಯರು. ನಿಮ್ಮ ಮನೆ ಬೆಳಗಲು ಬರುತ್ತಿರುವ ನಂದಾದೀಪವನ್ನು ಹೆಣ್ಣೆಂದು ಆರಿಸದಿರಿ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಒತ್ತಾಯಿಸುವವರಿಗೂ ಜೈಲು ಶಿಕ್ಷೆ, ಜೊತೆಗೆ ದಂಡ ವಿಧಿಸಲಾಗುತ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೌಲಭ್ಯ ಇರುವ ಪ್ರಯೋಗಾಲಯಗಳ ನೋಂದಣಿ ಕಡ್ಡಾಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ. ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ. ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ್. ಔರ್ 60 ವರ್ಷ ಕಿ ಆಯು ಸೇ 3,000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ. 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕ್ತೆ ಹೈ. 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ. ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೇ ಜನ್ ಸೇವಾ ಕೇಂದ್ರ ಮೇ ಜಾಯೇ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ್ ಕರಾಯೇ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಕೋ ಸಂಬಲ್, ಪೆನ್ಷನ್ ಸೇ ಸುರಕ್ಷಿತ್ ಉನ್ಕಾ ಕರ್. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ ದ್ವಾರಾ ಜನಿತ್ ಮೇ ಜಾರಿ. ಈಗ ಕೇಳಿ ಕೃಷಿ ಮಾಹಿತಿ. ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ತು ICAR, ಕೇಂದ್ರೀಯ ತೋಟದ ಬೆಳೆಗಳ ಸಂಶೋಧನಾ ಸಂಸ್ಥೆ CPCRI ಪ್ರಾಂತೀಯ ಕ್ಷೇತ್ರ ವಿಟ್ಲ, ಇಲ್ಲಿ ಇತ್ತೀಚಿನ ದಿವಸಗಳ ಸಂಶೋಧನೆಯ ಫಲವಾಗಿ ಹಾಗೂ ದೇಶೀಯ ವಂಶವಾಹಿಗಳ ಮೌಲ್ಯೀಕರಣದಿಂದಾಗಿ ಅಧಿಕ ಮತ್ತು ಸ್ಥಿರ ಇಳುವರಿ ಕೊಡುವ ಕೆಂಪಡಿಕೆ ಮತ್ತು ಚಾಲಿ ಎರಡೂ ಸಂಸ್ಕರಣೆಗೆ ಸೂಕ್ತವಾಗಿರುವಂತಹ ಗುಣಧರ್ಮವನ್ನು ಹೊಂದಿರುವ VTL 146 ಎನ್ನುವಂತಹ ತಳಿಯನ್ನು ಆಯ್ಕೆ ಮಾಡಿ ಶತಮಂಗಳ ಎನ್ನುವ ಹೆಸರಿನಿಂದ 2017 ರೈತರಿಗೋಸ್ಕರ ಬಿಡುಗಡೆ ಮಾಡಲಾಗಿದೆ. ಶತಮಂಗಳ ತಳಿಯ ಗುಣಲಕ್ಷಣಗಳು ಈ ರೀತಿಯಾಗಿವೆ. ಅಧಿಕ ಇಳುವರಿ ಕೊಡುವ ಈ ತಳಿಯನ್ನು ಗುಜರಾತ್ ರಾಜ್ಯದಿಂದ ಸಂಗ್ರಹಿಸಿದ ವಂಶವಾಹಿನಿಯಿಂದ ಆಯ್ಕೆ ಮಾಡುವ ಮೂಲಕ ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಲಾಗಿದೆ. ಈ ತಳಿಯ ಮರಗಳು ಕ್ರಮಬದ್ಧವಾಗಿ ಇಳುವರಿಯನ್ನು ಕೊಡುವುದರ ಜೊತೆಗೆ ಎಳೆಯ ಕಾಯಿ ಅಥವಾ ಕೆಂಪಡಿಕೆ ಮತ್ತು ಚಾಲಿ ಎರಡೂ ಸಂಸ್ಕರಣೆಗೆ ಸೂಕ್ತವಾದಂತಹ ಉತ್ತಮ ಗುಣಮಟ್ಟದ ಅಡಿಕೆಯನ್ನು ಹೊಂದಿವೆ. ಈ ತಳಿಯ ಇಳುವರಿ ಸಾಮರ್ಥ್ಯವು ಈಗಾಗಲೇ ಬಿಡುಗಡೆ ಮಾಡಿರುವಂತಹ ಮಂಗಳ, ಸುಮಂಗಳ, ಶ್ರೀಮಂಗಳ, ಮಧುರ ಮಂಗಳ ಮತ್ತು ಸ್ಥಳೀಯ ತಳಿಗಳಿಗಿಂತ ಉತ್ತಮವಾಗಿರುವುದರ ಜೊತೆಗೆ ಅಧಿಕ ಮೊದಲ ದರ್ಜೆಯ ಎಳೆಯ ಕಾಯಿಗಳನ್ನು ಅಥವಾ ಕೆಂಪಡಿಕೆಯನ್ನು ನೀಡುತ್ತದೆ. ಮರಗಳು ಮಧ್ಯಮ ದಪ್ಪ, ಕಾಂಡ ಕಿರಿದಾದಂತಹ ಮರದ ಗಂಟುಗಳ ಅಂತರ, ಭಾಗಶಃ ಜೋತಾಡುವಂತಹ ಚೆಂಡೆ ಮತ್ತು ಮಧ್ಯಮ ಎತ್ತರವನ್ನು ಹೊಂದಿರುತ್ತವೆ. ಹಣ್ಣುಗಳು ಕಿತ್ತಳೆ ಬಣ್ಣವನ್ನು ಹೊಂದಿದ್ದು ದುಂಡನೆ ಆಕಾರದಲ್ಲಿರುತ್ತವೆ ಮತ್ತು ಅತಿ ಹೆಚ್ಚು ಚಾಲಿಯನ್ನು ಕೊಡುತ್ತದೆ. ವರ್ಷಕ್ಕೆ ಮರವೊಂದರಿಂದ ಸರಾಸರಿ 3.96 ಕಿಲೋಗ್ರಾಂನಷ್ಟು ಚಾಲಿ ಅಡಿಕೆ ಅಥವಾ 3.26 ಕಿಲೋಗ್ರಾಂನಷ್ಟು ಕೆಂಪಡಿಕೆ ಇಳುವರಿಯನ್ನು ಪಡೆಯಬಹುದು. ಶತಮಂಗಳ ಸಸ್ಯಗಳನ್ನು ಬೆಳೆಸುವಂತಹ ವಿಧಾನ ಮತ್ತು ಅವುಗಳ ಆಯ್ಕೆಯ ಬಗ್ಗೆ ಹೇಳುವುದಿದ್ರೆ, ಶೀಘ್ರ ಇಳುವರಿ ಕೊಡುವಂತಹ 10 ವರ್ಷಕ್ಕಿಂತಲೂ ಹೆಚ್ಚು ಪ್ರಾಯದ ಮತ್ತು ಉತ್ತಮ ಕಾಯಕಚ್ಚುವಿಕೆ ಹೊಂದಿರುವ ಮರಗಳನ್ನು ತಾಯಿ ಮರಗಳೆಂದು ಗುರುತಿಸಿ ಆಯ್ಕೆ ಮಾಡಿಕೊಳ್ಬೇಕು. ಈ ತಾಯಿ ಮರಗಳಿಂದ ಸುಮಾರು 35 ಗ್ರಾಂಗಿಂತಲೂ ಹೆಚ್ಚು ತೂಕವಿರುವ ಮತ್ತು ಪೂರ್ಣವಾಗಿ ಹಣ್ಣದಂತಹ ಅಡಿಕೆಯನ್ನು ಬೀಜದ ಅಡಿಕೆ ಎಂದು ಆಯ್ದುಕೊಳ್ಳಬೇಕು. ಇಂಥ ಅಡಿಕೆಯನ್ನು 1.5 ಮೀಟರ್ ಅಗಲವಿರುವ ಮರಳಿನ ಪಾತಿಯಲ್ಲಿ 5 ಸೆಂಟಿಮೀಟರ್ ಅಂತರದಲ್ಲಿ ತೊಟ್ಟಿನ ಭಾಗವು ಮೇಲ್ಮುಖ ಆಗಿರುವ ಹಾಗೆ ಹೂಳಬೇಕು. ಪಾತಿಯನ್ನು ಅಡಿಕೆ ಸೋಗೆ ಅಥವಾ ಭತ್ತದ ಹುಲ್ಲಿನಿಂದ ತೆಳುವಾಗಿ ಮುಚ್ಚಿ ಪ್ರತಿ ದಿವಸವೂ ಕೂಡ ನೀರನ್ನು ಕೊಡ್ತಾ ಇರಬೇಕು. 3 ತಿಂಗಳ ನಂತರ ಮೊಳಕೆಗಳನ್ನು 2ನೇ ಹಂತದ ಪಾತಿಗೆ ವರ್ಗಾಯಿಸಬೇಕು. ಈ ಪಾತಿಯ ಅಗಲವನ್ನು 1.5 ಮೀಟರ್ನಷ್ಟು ಮತ್ತು ಉದ್ದವನ್ನು ಅನುಕೂಲಕ್ಕೆ ತಕ್ಕ ಹಾಗೆ ಇಟ್ಕೊಳ್ಬಹುದು. ಪ್ರತಿಯೊಂದು ಪಾತಿಗೂ ಹೆಕ್ಟೇರಿಗೆ 5 ಟನ್ಗಳಷ್ಟು ಹಟ್ಟಿ ಗೊಬ್ಬರವನ್ನು ಹಾಕಬೇಕು. ನಂತರ ಮಳೆಗಾಲದ ಪ್ರಾರಂಭದಲ್ಲಿ ಸುಮಾರು 1 ಅಡಿ ಉದ್ದ ಅಗಲ ಅಂತರ ಇರುವ ಹಾಗೆ ಮೊಳಕೆಗಳನ್ನು ನಾಟಿ ಮಾಡಿ ಪಾತಿಗಳಿಗೆ ಆಂಶಿಕ ನೆರಳನ್ನು ಒದಗಿಸಬೇಕಾಗ್ತದೆ. ಡಿಸೆಂಬರ್ನಿಂದ ಮೇ ತಿಂಗಳವರೆಗೆ ದಿವಸಕ್ಕೆ 2 ಬಾರಿಯ ಹಾಗೆ ನೀರನ್ನು ಕೊಡಬೇಕು. ಮಳೆಗಾಲದಲ್ಲಿ ನೀರು ಹರಿದು ಹೋಗುವ ಹಾಗೆ ಕಾಲುವೆಗಳನ್ನು ನಿರ್ಮಾಣ ಮಾಡಿ ಕಾಲಕಾಲಕ್ಕೆ ಕಳೆಗಳನ್ನು ಕಿತ್ತು ಪಾತಿಗಳನ್ನು ಸ್ವಚ್ಛಗೊಳಿಸ್ತಾ ಇರಬೇಕು. ಪಾಲಿಥಿನ್ ಚೀಲದಲ್ಲಿ 7:3:2 ಪ್ರಮಾಣದಲ್ಲಿ ಮಣ್ಣು, ಗೊಬ್ಬರ ಮತ್ತು ಮರಳನ್ನು ಅನುಕ್ರಮವಾಗಿ ಮಿಶ್ರಣ ಮಾಡಿ ಚೀಲದಲ್ಲಿ ಹಾಕಿ ಅದಕ್ಕೆ ಮೊಳಕೆ ಬಂದಂತಹ ಅಡಿಕೆಯನ್ನು ಹಾಕಿಯೂ ಕೂಡ ಬೆಳೆಸಬಹುದು. ಇದಲ್ಲದೆ ನೇರವಾಗಿ ಬೀಜದ ಅಡಿಕೆಯನ್ನು ಪಾಲಿಥಿನ್ ಚೀಲಗಳಲ್ಲಿ ಹಾಕಿ ಬೆಳೆಸಬಹುದಾಗಿದ್ದು ಇದರಿಂದ ಪಾತಿ ಅವಶ್ಯಕತೆಯನ್ನು ತಪ್ಪಿಸಬಹುದು. 12-18 ತಿಂಗಳ 6ಕ್ಕಿಂತ ಹೆಚ್ಚು ಎಲೆಗಳಿರುವ ಮತ್ತು ಸಮವಾಗಿ ಎತ್ತರವಿರುವಂತಹ ಗಿಡಗಳನ್ನು ನೆಡುವುದಕ್ಕೆ ಆಯ್ಕೆ ಮಾಡಿಕೊಳ್ಬೇಕು. ಅಡಿಕೆ ಸಸಿಯನ್ನು ನೆಡುವಂತಹ ವಿಧಾನದ ಬಗ್ಗೆ ಹೇಳುವುದಿದ್ರೆ, ಸುಮಾರು 2.7 ಮೀಟರ್ ಹಾಗೂ 2.7 ಮೀಟರ್ ಅಂತರದಲ್ಲಿ ಅಡಿಕೆ ಸಸಿಯನ್ನು ನೆಡುವಂತಹದ್ದು ಒಳ್ಳೆಯದು. ಅಂದರೆ 9 ಅಡಿ ಅಂತರದಲ್ಲಿ ನೆಡಬೇಕು. ಅಂತರ ಬೆಳೆ ಅಥವಾ ಮಿಶ್ರ ಬೆಳೆಗಳನ್ನು ಬೆಳೆಸಬೇಕಾದಂಥದ್ದಲ್ಲಿ 3.3 ಮೀಟರ್ ಹಾಗೂ 3.3 ಮೀಟರ್ ಅಂತರದಲ್ಲಿ ನೆಡುವಂತಹದ್ದು ಒಳ್ಳೆಯದು. ಗುಂಡಿಗಳನ್ನು ತೆಗಿಬೇಕಿದ್ರೆ ದಕ್ಷಿಣದಿಂದ ಪಶ್ಚಿಮಕ್ಕೆ ಅಭಿಮುಖವಾಗಿ 350 ಡಿಗ್ರಿ ಕೋನದಲ್ಲಿ ನೈಋತ್ಯ ಈಶಾನ್ಯ ದಿಕ್ಕಿನಲ್ಲಿ ಸಾಲುಗಳನ್ನು ಮಾಡಿದರೆ ಪ್ರಖರ ಸೂರ್ಯನ ಬಿಸಿಲಿರುವ ಉಂಟಾಗುವಂತಹ ಹಾನಿಯನ್ನು ಕಡಿಮೆಗೊಳಿಸಬಹುದು. ನದಿ ತೀರ ಪ್ರದೇಶಗಳಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಗಿಡಗಳನ್ನು ನಾಟಿ ಮಾಡಬಹುದು. ಉಳಿದ ಪ್ರದೇಶಗಳಲ್ಲಿ ಅಡಿಕೆ ಸಸಿಯನ್ನು ಮೇ ಜೂನ್ ತಿಂಗಳಿನಲ್ಲಿ ನೆಡುವುದಕ್ಕೆ ಸೂಕ್ತವಾದಂತಹ ಸಮಯವಾಗಿದೆ. ಸುಮಾರು 3 ಅಡಿ ಉದ್ದ ಅಗಲ ಹಾಗೂ ಆಳ ಇರುವಂತಹ ಗುಂಡಿಗಳನ್ನು ತೋಡಿ ಅದರಲ್ಲಿ 1/4 ಮೇಲ್ಮಣ್ಣು ಮತ್ತು ಕೊಟ್ಟಿಗೆ ಗೊಬ್ಬರ ಜೊತೆಗೆ 1 ಮರಳನ್ನು ತುಂಬಿಸಿ ಮಧ್ಯಭಾಗದಲ್ಲಿ ಸಸಿಯನ್ನು ನೆಡಬೇಕು. ನೀರಿನ ಪಾತ್ರಳಿ ಮೇಲೆ ಇರುವಂತಹ ಮತ್ತು ಗಟ್ಟಿ ಮಣ್ಣಿರುವ ಪ್ರದೇಶದಲ್ಲಿ 2 ಅಡಿ ಹೊಂಡಗಳು ಸಾಕಾಗ್ತವೆ. ಬಾಳೆಯನ್ನು ಅಂತರಬೆಳೆಯಾಗಿ ಪ್ರಾರಂಭಿಕ ವರ್ಷಗಳಲ್ಲಿ ಬೆಳೆಸಿದರೆ ಅಡಿಕೆ ಸಸ್ಯಗಳಿಗೆ ನೆರಳಿನ ಆಶ್ರಯ ದೊರೆಯುವುದೇ ಅಲ್ಲದೆ ಆದಾಯವನ್ನು ಕೂಡ ಪಡೆಯಬಹುದು. ಯಾವುದೇ ಪೋಷಕಾಂಶವನ್ನು ನೀಡುವ ಮೊದಲು ಮಣ್ಣಿನ ಪರೀಕ್ಷೆಯ ಮೂಲಕ ಮಣ್ಣಿನ ಫಲವತ್ತತೆಯನ್ನು ತಿಳ್ಕೊಂಡು ಅದರ ಆಧಾರದ ಮೇಲೆ ಪೋಷಕಾಂಶವನ್ನು ಒದಗಿಸಬೇಕಾಗ್ತದೆ. ಅಡಿಕೆಯಲ್ಲಿ ಮುಖ್ಯವಾಗಿ ಪ್ರತಿ ಮರಕ್ಕೆ ವರ್ಷವೊಂದಕ್ಕೆ 100 ಗ್ರಾಂನಷ್ಟು ಸಾರಜನಕ, 40 ಗ್ರಾಂ ರಂಜಕ ಹಾಗೂ 140 ಗ್ರಾಂನಷ್ಟು ಪೊಟ್ಯಾಷನ್ನು ಒದಗಿಸಬೇಕಾಗ್ತದೆ. ಇದರ ಜೊತೆಗೆ ಸುಮಾರು 10-12 ಕಿಲೋಗ್ರಾಂನಷ್ಟು ಹಸಿರೆಲೆ ಗೊಬ್ಬರ, 12 ಕಿಲೋಗ್ರಾಂನಷ್ಟು ಹಟ್ಟಿ ಗೊಬ್ಬರವನ್ನು ಕೂಡ ಕೊಡಬೇಕು. ಸಾವಯವ ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಮಣ್ಣಿನಲ್ಲಿ ತೇವಾಂಶ ಇರುವಂತಹ ಸಂದರ್ಭದಲ್ಲಿ ಕೊಡಬೇಕು. ಯಾವುದೇ ಕಾರಣಕ್ಕೂ ಮಳೆಗಾಲದಲ್ಲಿ ಮತ್ತು ತೇವಾಂಶ ಇರದೇ ಇರುವಂತಹ ಸಮಯದಲ್ಲಿ ಕೊಡಬಾರದು. ಶಿಫಾರಸು ಮಾಡಲಾದ ಗೊಬ್ಬರದ ಪ್ರಮಾಣವನ್ನು ವಿಂಗಡಿಸಿ ಫೆಬ್ರವರಿ ಮಾರ್ಚ್ ತಿಂಗಳಿನಲ್ಲಿ ಮತ್ತು ಮುಂಗಾರು ಮಳೆ ಪ್ರಾರಂಭವಾಗುವಂತಹ ಸಮಯದಲ್ಲಿ ಅಂದರೆ ಮೇ ಜೂನ್ ತಿಂಗಳಿನಲ್ಲಿ ಮತ್ತು ಮುಂಗಾರಿನ ಬಳಿಕ ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ ಕೊಡುವಂತಹದ್ದು ಒಳ್ಳೆಯದು. ಸಸಿ ನೆಟ್ಟ ಪ್ರಥಮ ವರ್ಷ ಶಿಫಾರಸು ಮಾಡಿರುವ ರಸಗೊಬ್ಬರದ ಮೂರನೆಯ ಒಂದು ಭಾಗದಷ್ಟು, ಎರಡನೇ ವರ್ಷ ಮೂರನೇ ಎರಡು ಭಾಗದಷ್ಟು ಹಾಗೂ ಮೂರು ವರ್ಷ ಮತ್ತು ಅದರ ನಂತರದ ಗಿಡಗಳಿಗೆ ಶಿಫಾರಸು ಮಾಡಿದ ಪೂರ್ಣ ಪ್ರಮಾಣದ ಗೊಬ್ಬರವನ್ನು ಕೊಡಬೇಕು. ಬುಡವನ್ನು ಬಿಡಿಸಿ ಗೊಬ್ಬರವನ್ನು ನೀಡುವಂಥದ್ದು ಒಳ್ಳೆಯದು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ನೇರವಾಗಿ ಗೊಬ್ಬರವನ್ನು ಕೊಡುವಂಥ ಪದ್ಧತಿಯು ಕೂಡ ಇದೆ. ಮಣ್ಣಿನ ರಸಸಾರ ಆರಕ್ಕಿಂತ ಕಡಿಮೆ ಇದ್ದರೆ ಯೂರಿಯಾ, ರಾಕ್ ಫಾಸ್ಫೇಟ್ ಮತ್ತು ಮ್ಯೂರೇಟ್ ಆಫ್ ಪೊಟ್ಯಾಶ್ ರಸಗೊಬ್ಬರಗಳನ್ನು ಬಳಸಬಹುದು. ರಸಸಾರವು ಏಳಕ್ಕಿಂತ ಮೇಲ್ಪಟ್ಟಿದ್ದರೆ ಸಿಂಗಲ್ ಸೂಪರ್ ಫಾಸ್ಫೇಟ್ ಅಥವಾ ಡೈ ಅಮೋನಿಯಂ ಫಾಸ್ಫೇಟ್ DAP ಈ ಗೊಬ್ಬರಗಳನ್ನು ರಂಜಕದ ಮೂಲವಾಗಿ ಬಳಸಬಹುದು. DAP ಗೊಬ್ಬರವು ನೀರಿನಲ್ಲಿ ಕರಗಬಲ್ಲದಾಗಿದ್ದು 18% ಸಾರಜನಕ ಮತ್ತು 46% ರಂಜಕವನ್ನು ಹೊಂದಿರುತ್ತದೆ. ಕೃಷಿ ಮಾಹಿತಿ ಕೇಳಿದಿರಿ. ಮೌಸಮ್ ಕೆ ಮುತಾಬಿಕ್ ಖಾನ್ ಪಾನ್ ಬದಲ್ನಾ ಹಮಾರಿ ಪರಂಪರಾ ಹೈ. ಹಲ್ಕಾ ಔರ್ ಪೌಷ್ಟಿಕ ಭೋಜನ ಗರ್ಮಿ ಕೆ ದಿನೋ ಮೇ ಸೆಹತ್ ಅಚ್ಚಿ ರಖತಾ ಹೈ. ಅಧಿಕ ಪಾನಿ ಕಿ ಮಾತ್ರಾ ವಾಲೆ ಮೌಸಮಿ ಫಲ್ ಔರ್ ಸಬ್ಜಿಯಾ ಶರೀರ ಕೋ ಠಂಡಾ ರಖತೆ ಹೈ. ಪ್ಯಾಜ್ ಕಾ ಸಲಾದ್ ಔರ್ ನಮಕ್ ಜೀರೆ ವಾಲಾ ಕಚ್ಚಾ ಆಮ್ ಜೈಸೆ ಪಾರಂಪರಿಕ ಉಪಚಾರ ತಾಪಘಾತ ಕೋ ರೋಕತೆ ಹೈ. ತಾಕತ್ ದೇನೆ ವಾಲೆ ಪ್ರಾಕೃತಿಕ ತರಲ್ ಜೈಸೆ ORS, ನಾರಿಯಲ್ ಪಾನಿ, ನಿಂಬೂ ಪಾನಿ, ಛಾಜ್, ಆಮ್ ಪನ್ನಾ